ಬಳಿಕೆ ಡಾಕ್ಟರ್ ಶಿವಕುಮಾರ ಸ್ವಾಮಿ ಜಯಂತಿ, ಪ್ರಧಾನಿ ಸೇರಿದಂತೆ ಗಣ್ಯರ ಗೌರವ ನಮನ. ಮೇಲುಕೋಟೆಯಲ್ಲಿ ಇಂದು ಚೆಲುವನಾರಾಯಣ ಸ್ವಾಮಿಗೆ ವೈರಮುಡಿ ಕಿರೀಟ ಧಾರಣಾ ಮಹೋತ್ಸವ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಈಗ ಕಿಸಾನ್ ವಾಣಿ. ಚಿನ್ನಾಭರಣಗಳ ಮಾರಾಟದ ಪರಂಪರೆಯಲ್ಲಿ ತುಳುನಾಡಿನ ಜನರ ನಂಬಿಕೆಯ ಹಾಗೂ ನೆಚ್ಚಿನ ಆಯ್ಕೆಯಾಗಿರುವ ಆಭರಣ್ ಜುವೆಲ್ಲರ್ಸ್ನ ಹೊಚ್ಚ ಹೊಸ ಶೋರೂಮ್ ಈಗ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ನಿಮಗಾಗಿ ಶುಭಾರಂಭಗೊಂಡಿದೆ. ಆಭರಣ್ ಜುವೆಲ್ಲರ್ಸ್, ಕರ್ನಾಟಕ ಬ್ಯಾಂಕ್ ಹತ್ತಿರ ಮಣ್ಣಗುಡ್ಡ. ವೈವಿಧ್ಯಮಯ ಚಿನ್ನಾಭರಣಗಳ ಮೇಲೆ ಆಕರ್ಷಕ ಇನಾಗ್ರಲ್ ಆಫರ್ಗಳನ್ನ ನಿಮ್ಮದಾಗಿಸಿ. ಹಾ, ಈ ರಿಂಗ್ ತುಂಬಾ ಚೆನ್ನಾಗಿದೆ, ನನ್ನ ಹೆಂಡತಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅರೆ ಹೌದು, ನಿಮ್ ಚಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ಈ ಡಿಸೈನ್ ಕೂಡ ಹೊಸದು. ಡಿಸೈನ್ ಏನೋ ಚೆನ್ನಾಗಿದೆ, ಆದ್ರೆ ಚಿನ್ನದ ಪ್ಯೂರಿಟಿ ಅದ್ರ ಪ್ರೂಫ್ ಎಲ್ಲಿ ಸಿಗತ್ತೆ? ಜಾಗರೂಕ ಗ್ರಾಹಕರಾಗಿ ಇಂದೇ ಡೌನ್ಲೋಡ್ ಮಾಡಿ BIS ಕೇರ್ ಆಪ್. ಚಿನ್ನ ಖರೀದಿಸುವ ಮುನ್ನ BIS ಕೇರ್ ಆಪ್ ನಲ್ಲಿ HUID ಕೋಡ್ ಖಂಡಿತವಾಗಿ ಪರೀಕ್ಷಿಸಿಕೊಳ್ಳಿ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೂಡಬಿದಿರೆ ತಾಲೂಕು ಹೊಸಬೆಟ್ಟಿನ ಮಹೇಶ್ ಕುಮಾರ್ ಅವರ ಕೃಷಿ ಪ್ರಯೋಗಗಳು ಮತ್ತು ಹಣ್ಣಿನ ಕೃಷಿ ಅನುಭವದ ಕುರಿತು ಮಾತುಕತೆಯನ್ನು ಕೇಳೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮೂಡಬಿದಿರೆ ಹೊಸಬೆಟ್ಟಿನ ಮಹೇಶ್ ಕುಮಾರ್ ಅವರು. ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿದ್ದಾರೆ, ಜೊತೆಗೆ ಸಾಂಪ್ರದಾಯಿಕ ಕೃಷಿಯನ್ನು ಕೂಡ ಅವರು ನಡೆಸಿಕೊಂಡು ಬಂದಿದ್ದಾರೆ. ನಮಸ್ಕಾರ ಮಹೇಶ್ ಕುಮಾರ್. ನಮಸ್ತೆ ಸರ್. ನೀವು ಕೃಷಿ ಅಂತ ಹೇಳಿದರೆ ನಮ್ಮಲ್ಲಿ ಹೆಚ್ಚಿನಿಂದಲೂ ಮೊದಲಿಂದಲೂ ಕೂಡ ಭತ್ತ ಬೆಳೆಸುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಭತ್ತದ ಕೃಷಿ ತುಂಬ ಕಡಿಮೆ ಆಗ್ತಾ ಬಂದಿದೆ. ನಿಮ್ಮಲ್ಲೆಲ್ಲ ಭತ್ತದ ಕೃಷಿ ಇದೆಯಾ, ಹೇಗೆ? ನಾವು ಚಿಕ್ಕಂದಿನಲ್ಲಿ ನೋಡಿದಂಥ ಭತ್ತದ ಗದ್ದೆಗಳೆಲ್ಲ ಇವತ್ತು ಕಣ್ಮರೆಯಾಗಿವೆ. ಇವತ್ತೆಲ್ಲ ಕಡೆ ಅಡಿಕೆ ಬೆಳೆದು ನಿಂತದನ್ನು ಕಾಣ್ತವೆ. ಹೌದು, ಬಹುಶಃ ಪ್ರತಿಯೊಬ್ಬ ರೈತನು ಕೂಡ ಒಂದು ಕಾಲದಲ್ಲಿ ಅದು ಅಗ್ರಿಕಲ್ಚರ್, ಇವತ್ತದು ಅಗ್ರಿಬಿಸ್ನೆಸ್. ಹೌದು. ಹಾಗಾಗಿ ಯಾವಾಗ ನಾವು ಬಿಸ್ನೆಸ್ ಅಂತ ಹೊರಟವ ಆಗ ವಾಣಿಜ್ಯ ಬೆಳೆಯ ಬೆನ್ನು ಹತ್ತಿ ಭತ್ತವನ್ನು ಕಡೆಗಣಿಸಿ ದುಡ್ಡು ಎಲ್ಲಿ ಯಾವ ಬೆಳೆಯಲ್ಲಿ ಹೆಚ್ಚು ಸಿಗ್ತದೆ ಅದನ್ನು ಬೆಳೆಯುವ ಕಡೆ ರೈತ ಮನಸ್ಸು ಮಾಡಿರೋದ್ರಿಂದ ಇವತ್ತು ಭತ್ತದ ಗದ್ದೆಗಳು ಕಣ್ಮರೆಯಾಗಿವೆ ಅಂತ ನನ್ನ ಅನಿಸಿಕೆ. ಹೌದು, ಸುಮಾರು ಮಟ್ಟಿಗೆ ಎಲ್ಲ ಭತ್ತದ ಗದ್ದೆಗಳಲ್ಲೂ ಕೂಡ ಈಗ ಅಡಿಕೆ ಕಾಣ್ತಾ ಉಂಟು. ಹೌದು, ನೀವು ಕೂಡ ಅಡಿಕೆಯನ್ನು ಬೆಳೆಸಿರ್ಬೋದು. ಅಡಿಕೆಯನ್ನು ಬೆಳೆಸಿದರೆ ಯಾವ ಥರದ ಅಡಿಕೆ ಬೆಳೆಯನ್ನು ಬೆಳೆಸಿ? ಸಾಮಾನ್ಯವಾಗಿ ನಮ್ಮಲ್ಲಿ ಊರಿನ ತಳಿಯನ್ನು ಹೆಚ್ಚಾಗಿ ಬೆಳೆಸ್ತಾ ಇದ್ರು ಮೊದಲಿಂದಲೂ ಕೂಡ. ಆದರೆ ಕೆಲವೊಂದು ಅನುಕೂಲತೆಗಳು ಇವೆ ಅಂತ ಹೇಳ್ಕೊಂಡು ಈಗ ಮಂಗಳ ತಳಿಯನ್ನು ಬೆಳೆಸಲಿಕ್ಕೆ ಆರಂಭ ಮಾಡಿದೆ. ಅಂದರೆ ಇಳುವರಿ ಬೇಗ ಬರ್ತದೆ, ಮತ್ತು ಹೆಚ್ಚು ಎತ್ತರಕ್ಕೆ ಅದು ಬೆಳೆಯುವುದಿಲ್ಲ, ಹಾಗಾಗಿ ಕೊಯ್ಲು ಮತ್ತು ಮದ್ದು ಹೊಡೆಯುವಂಥದ್ದು ಸುಲಭ ಅನ್ನುವ ದೃಷ್ಟಿಯಿಂದ ಮಂಗಳ ಮತ್ತು ಫಸಲು ಜಾಸ್ತಿ ಕೊಡ್ತದೆ ಅನ್ನುವಂಥದ್ದು ಕೂಡ ಇದೆ ಅಭಿಪ್ರಾಯ. ಹಾಗಾಗಿ ಮಂಗಳ ತಳಿಯನ್ನು ನಾವು ಕೂಡ ಆಯ್ಕೆ ಮಾಡಿಕೊಂಡೆವು. ಆ ನಂತರದಲ್ಲಿ ಬೇರೆ ಬೇರೆ ತಳಿಗಳಿವೆ, ಮೋಹಿತ್ ನಗರ, ರತ್ನಗಿರಿ, ಹಾಗೆ ಈಗ ಇಂಟರ್ ಮಂಗಳ ಅಂತ ಬಂತು. ಇಂಟರ್ ಮಂಗಳ ಗಿಡವನ್ನು ಕೂಡ ನಾನು ಹಾಕಿದ್ದೇನೆ. ಸರಿ, ಫಸಲು ಚೆನ್ನಾಗಿ ಬರ್ತದೆ, ಆದರೆ ಸ್ವಲ್ಪ ರೋಗ ಬಾಧೆ ಅಥವಾ ಅದಕ್ಕೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ. ಮಂಗಳಕ್ಕಿಂತಲೂ ಕಡಿಮೆ. ಈಗ ಈ ಬಾಕಿ ಉಳಿದ ತಳಿಗಳ ಬಗ್ಗೆ ಹೇಳೋದಿದ್ರೆ, ನಮ್ಮ ಊರಿನ ತಳಿಯ ಬಿಟ್ಟು ಮಂಗಳ ಆಗಿರ್ಬೋದು, ಮೈನಗರ ಆಗಿರ್ಬೋದು, ಇಂಟರ್ ಮಂಗಳ ಆಗಿರ್ಬೋದು, ಈ ಎಲ್ಲ ತಳಿಗಳಲ್ಲೂ ಏನು ವಿಶೇಷತೆಯನ್ನು ಕಾಣ್ತೀರಿ ನೀವು? ವಿಶೇಷತೆ ಅಂದರೆ ಒಂದನೇದಾಗಿ ಇಳುವರಿ ಬೇಗನೆ ಒಂದು 3 ವರ್ಷಕ್ಕೆ 4 ವರ್ಷಕ್ಕೆ ಇಳುವರಿಯನ್ನು ಕೊಡ್ತದೆ, ಮತ್ತು ಹೆಚ್ಚು ಇಳುವರಿಯನ್ನು ಪಡೆಯುವ ಒಂದು ಸಾಧ್ಯತೆ ಉಂಟು ಇದರಲ್ಲಿ. ಆದರೆ ಅನುಕೂಲತೆಗಳುಂಟು. ಯಾಕೆಂತ ಹೇಳಿದ್ರೆ ಅತ್ಯಂತ ಎತ್ತರಕ್ಕೇನು ಹೆಚ್ಚಿದ್ದು ಬೆಳೆಯುವುದಿಲ್ಲ, ಹಾಗಾಗಿ ಕೊಯ್ಲು ಮಾಡುವಂಥದ್ದು ಮದ್ದು ಬಿಡುವಂಥದ್ದು ನಿರ್ವಹಣೆ ಸುಲಭ ಅಂತ, ನಿರ್ವಹಣೆ ಸುಲಭ ಅಂತೇಳಿ ಆ ದೃಷ್ಟಿಯಿಂದ ಸ್ವಲ್ಪ ಅನುಕೂಲ ಅಂತ. ಸರಿ, ಈ ಎಲ್ಲ ತಳಿಗಳನ್ನು ನೀವು ಎಲ್ಲಿಂದ ತಂದು ಬೆಳೆಸ್ತಾ ಇದ್ರಿ? ಊರಿನ ತಳಿಗಳನ್ನು ನಮ್ಮ ಊರಿನಲ್ಲೇ ಇದ್ದಂಥ ನಮ್ಮದೇ ಮರಗಳಿಂದ ನಾವು ಬೀಜಗಳನ್ನು ಆಯ್ಕೆ ಮಾಡ್ತಿದ್ದೆವು. ಇಂಟರ್ಸಿಮಂಗಳವನ್ನೆಲ್ಲ ನಾವು ನರ್ಸರಿಯಿಂದಲೇ ತಂದು, ಸ್ವಲ್ಪ ವಿಶ್ವಾಸಾರ್ಹ ನರ್ಸರಿಗಳು, ಯಾಕೆಂದರೆ ಇವತ್ತು ಒಂದು ರೀತಿಯ ವ್ಯಾಪಾರೀಕರಣವೇ ಅಲ್ಲಿ ಕೂಡ ನರ್ಸರಿ ಉದ್ಯಮ. ಹೌದು, ಗಿಡಗಳು ನೋಡುವಾಗೆಲ್ಲ ಒಂದೇ ರೀತಿ ಕಾಣ್ತವೆ, ಆದರೆ ಅದು ಅದರ ಫಸಲು ಬರುವಾಗ ಮಾತ್ರ ಗೊತ್ತಾಗ, ಅದರ ಅಸಲಿ ಏನು ಅಂತೇಳಿ ಗೊತ್ತಾಗುವಂಥದ್ದು. ಹಾಗಾಗಿ ಸ್ವಲ್ಪ ನಾವು ಇನ್ನೊಂದು ಅಂಶ ಏನು ಅಂತೇಳಿದ್ರೆ, ಯಾರು ರೈತರು ಬೆಳೆದಿದ್ದಾರೋ ಅವರ ತೋಟವನ್ನು ನಾವು ನೋಡಿ ಬೀಜಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಸಸಿ ಉತ್ತಮ ಅಂತ ನನಗೆ ಅನಿಸ್ತು. ನಾನು ಅನಿಸಿಕೆ ಈಗ ನರ್ಸರಿಯಿಂದ ತಂದಂಥ ಈ ಗಿಡಗಳಲ್ಲಿ ನಿಮಗೆ ಹೇಗೆ ಕಂಡಿದೆ? ಅವರು ಹೇಳುವ ಗುಣಮಟ್ಟ ನಮಗೆ ಫಸಲಿನಲ್ಲಿ ಕಾಣುವುದಿಲ್ಲ ಕೆಲವು ಸಲ, ಯಾಕೆಂದರೆ 100 ಗಿಡ ತಂದರೆ ಅದರಲ್ಲೊಂದು 50-60 ಗಿಡ ಒಳ್ಳೆಯ ಫಸಲನ್ನು ಕೊಡ್ತದೆ, ಉಳಿದದ್ದು ಸಾಮಾನ್ಯವಾದಂಥ ಸಮಸ್ಯೆಗಳನ್ನೇ ಎದುರಿಸ್ತದೆ. ಅದು ಸರಿ. ಹಾಗಾಗಿ 100 ಎಲ್ಲ ಗಿಡಗಳಲ್ಲಿ ಅತ್ಯುತ್ತಮ ಫಸಲು ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ. ಹೌದು, ಇತ್ತೀಚಿನ ದಿನಗಳಲ್ಲಿ ನಮಗೆ ಕೆಲಸದವರ ಸಮಸ್ಯೆ ತುಂಬ ಕಂಡು ಬಂದಿದೆ. ಮೊದಲಾದರೆ ತೋಟಕ್ಕೆ ಕೆಲಸದವರು ಅಷ್ಟು ತೊಂದರೆ ಕೊಡ್ತಿರಲಿಲ್ಲ ಅಂತ ಹೇಳಿದ್ರೆ ಅವರ ಸಮಸ್ಯೆ, ಈಗ ಮದ್ದು ಬಿಡಲಿಕ್ಕಾಗಿರ್ಬೋದು ಕೊಯ್ಲಿಕ್ಕಾಗಿರ್ಬೋದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ತೊಂದರೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ನಾವು ಒಬ್ಬ ರೈತ ಅವನೊಬ್ಬ ಕೆಲಸಗಾರನೂ ಆಗಿರಬೇಕು ಅಂತ ನಾನು ಹೇಳುವಂಥದ್ದು, ಯಾಕೆಂದರೆ ಕೆಲಸದ ಅನುಭವ ಇರುವ ರೈತ ಸೋಲುವುದಿಲ್ಲ. ಹೌದು, ಜೊತೆಗೆ ಕೆಲಸಗಾರ ಸಮಸ್ಯೆಗಳು ಇತ್ತೀಚೆಗೆ ಬರ್ತಾ ಇದೆ, ಆದರೆ ಸಾಮಾನ್ಯವಾಗಿ ನಾವು ರೈತನಾದವ ಒಬ್ಬ ತಂತ್ರಜ್ಞಾನಿ ಕೂಡ ಆಗಬೇಕಾದ ಅನಿವಾರ್ಯತೆ ಇದೆ ಅಂತ ನಾನು ಹೇಳುವಂಥದ್ದು. ಆದಷ್ಟು ನಾವು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ್ರೆ, ಕೃಷಿ ಉಪಕರಣಗಳನ್ನು ಅಳವಡಿಸಿಕೊಂಡಷ್ಟು ಶ್ರಮವನ್ನು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡುವ ಕಡೆಗೆ ಗಮನ ಕೊಡ್ಬೋದು ಅಂತ ಒಂದು ಅನಿಸಿಕೆ. ಯಾಕೆಂದರೆ ಇಂಥ ಹಲವಾರು ಉದಾಹರಣೆಗಳು ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಕಣ್ಮುಂದಿವೆ, ಹಾಗಾಗಿ ಅಂಥದ್ದರ ಕಡೆಗೆ ಹೆಚ್ಚು ಗಮನ ಕೊಟ್ಟರೆ ಒಳ್ಳೆಯದು. ಯಾವ್ಯಾವ ವಿಷಯಗಳೆಲ್ಲ ಈ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ಬಹುದು? ಮುಖ್ಯವಾಗಿ ಕೃಷಿ ಸಲಕರಣೆಗಳು, ಈಗ ನಾವು ಮದ್ದು ಬಿಡುವಂಥ ಮೊದಲಿನ ಹಾಗೆ ಹ್ಯಾಂಡ್ ಪಂಪ್ಗಳು, ಈಗ ಎಲ್ಲ ಕೂಡ ಮೋಟರ್ ಚಾಲಿತವಾದಂಥ ಪಂಪ್ಗಳನ್ನು ಬಳಸ್ತೇವೆ. ಬಹುಶಃ ಈಗ ಹೆಚ್ಚಾಗಿ ನಾವು ಡ್ರೋನ್ಗಳನ್ನು ಕೂಡ ಉಪಯೋಗಿಸೋ ಮಟ್ಟಕ್ಕೆ ಮುಟ್ಟಿದ್ದೇವೆ. ಹೌದು, ಸೊ ಇಂತಹ ಹೊಸ ಹೊಸ ಆವಿಷ್ಕಾರಗಳನ್ನು ನಾವು ಮಾಡ್ತಾ ಹೋದಷ್ಟು, ಮತ್ತು ಬಿತ್ತನೆ ಬೀಜಗಳು ಅಷ್ಟೇ, ನಾವು ಹಿರಿಯರು ನಮ್ಮ ಅಜ್ಜ ಯಾವುದೋ ಒಂದು ಬಿತ್ತನೆ ಬೀಜನ ಬೆಳೀತಾ ಇದ್ರು, ಒಂದು ಗಿಡವನ್ನು ಬೆಳೀತಾ ಇದ್ರು ಅಂತೇಳಿ ಅದಕ್ಕೆ ನಾವು ಅಂಟಿಕೊಳ್ಳದೆ ಆಧುನಿಕತೆಯ ಕಡೆಗೆ ಸ್ವಲ್ಪ ವಾಲಿದ್ರೆ, ಹೈಬ್ರಿಡ್ ಗಿಡಗಳನ್ನು ಬೀಜಗಳನ್ನು ಬೆಳೆಸ್ಕೊಂಡ್ರೆ ಕೃಷಿಯ ಕಡೆಗೆ ಹೆಚ್ಚು ಯುವಜನತೆ ಮುಖ ಮಾಡಬಹುದು ಅಂತ ಅನಿಸ್ತದೆ. ಈಗ ಯುವಜನತೆ ಕೃಷಿಯ ಕಡೆಗೆ ಯಾವ ತರ ಒಲವು ತೋರಿಸ್ತದೆ? ಯುವಜನತೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಕನಾದವರು ತರಗತಿಯಲ್ಲಿ ಯಾರು ನೀವು ಕೃಷಿಕರಾಗ್ತೀರಿ ಅಂತ ಹೇಳಿದ್ರೆ ಕೈ ಎತ್ತುವ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಇಲ್ಲ, ಡಾಕ್ಟ್ರು ಇಂಜಿನಿಯರು ಬೇರೆ ಬೇರೆ ಹೆಸರುಗಳನ್ನೇ ನಾವು ಕೇಳ್ತೇವೆ ಹೊರತು ನಾನು ಕೃಷಿಕನಾಗ್ತೇನೆ ಎಂಬ ಹೆಮ್ಮೆಯಿಂದ ಎದ್ದು ನಿಲ್ಲುವಂತಹ ಪರಿಸ್ಥಿತಿ ಯಾವ ಮಗುವಿನಲ್ಲೂ ಇಲ್ಲ. ಅದು ಆಗಬೇಕು ಅಂತ ನಾನು ಹೇಳುವಂಥದ್ದು, ಯಾಕಂದ್ರೆ ಇವತ್ತು ಇಸ್ರೇಲ್ ಕೃಷಿ ಅಂದ ಕೂಡಲೇ ನಾವು ಇಸ್ರೇಲ್ ತಂತ್ರಜ್ಞಾನ ಅಂತ ಹೇಳ್ತೇವೆ, ಆದರೆ ಅದನ್ನು ನಮ್ಮ ಮಕ್ಕಳಿಗೆ ಕಲಿಸುವಂತಹ ಕೆಲಸ ಆಗಬೇಕು ಅನ್ನುವಂಥದ್ದು. ಸೊ ಈಗಾದರೆ ಖಂಡಿತ ಕೃಷಿಯ ಕಡೆಗೆ ಯುವ ಜನತೆ ಮುಖ ಮಾಡ್ತಾರೆ. ಈಗ ಹೊಸ ತಂತ್ರಜ್ಞಾನದ ಅಳವಡಿಕೆ ಹೇಳುವಂಥದ್ದು ನಿಮ್ಮ ಸುತ್ತಮುತ್ತಲು ಎಷ್ಟಾಗ್ತಾ ಉಂಟು? ಉದಾಹರಣೆಗೆ ಈಗ ದೋಟಿಗಳು ಬಂದಿದ್ದಾವೆ, ಮದ್ದು ಬಿಡ್ಲಿಕ್ಕೂ ಆಗ್ತದೆ, ಡ್ರೋನ್ಗಳು ಬಂದಿದ್ದಾವೆ, ಯಾವ ತರ ಆಗ್ತಾ ಉಂಟು? ಫೈಬರ್ ದೋಟಿಯ ಕಡೆಗೆ ಹೆಚ್ಚಿನವರು ವಾಲಿದ್ದಾರೆ. ಇನ್ನು ನೀರಾವರಿಯಲ್ಲಿ ವಿಶೇಷವಾಗಿ ನಾನು ಹೇಳುವಂಥದ್ದು ನಮ್ಮ ಗಮನ ಹರಿಸಬೇಕಾದ್ದು ನೀರಾವರಿಯ ಕಡೆಗೆ ಅಂತ ನನಗೆ ಅನಿಸಿಕೆ. ಯಾಕೆಂದ್ರೆ ಇವತ್ತು ಎಲ್ಲ ಬೆಟ್ಟ ಗುಡ್ಡಗಳು ಕೂಡ ತೋಟಗಳಾಗ್ತಾ ಇವೆ. ಹೌದು, ಇದ್ದ ಎಲ್ಲ ಕಡೆಯಲ್ಲಿಯೂ ಸ್ಪರ್ಧಾತ್ಮಕವಾಗಿ ಬೋರ್ವೆಲ್ಗಳನ್ನು ತೋಡ್ತಾ ಇದ್ದೇವೆ ನಾವು. ಸೊ ಒಂದು ಸಣ್ಣ ಉದಾಹರಣೆ ನಾನು ಹೇಳುವಂಥದ್ದು, ಈಗ ಸ್ಪ್ರಿಂಕ್ಲರ್ ಮಾದರಿಯನ್ನು ನಾವು ಅನುಸರಿಸ್ತೇವೆ. ಸೊ ಒಂದು ಸ್ಪ್ರಿಂಕ್ಲರ್ನಲ್ಲಿ ಸಾಧಾರಣವಾಗಿ 1 ಗಂಟೆಗೆ 1,000 ಲೀಟರ್ ಹೊರಗೆ ನೀರು ಹೊರಗೆ ಚೆಲ್ತದೆ ಒಂದು ಸ್ಪ್ರಿಂಕ್ಲರ್. ಸಾಮಾನ್ಯವಾಗಿ ಒಮ್ಮೆ ಮೋಟರ್ ಆನ್ ಆದಾಗ ನಮ್ಮಲ್ಲಿ 10 ಸ್ಪ್ರಿಂಕ್ಲರ್ಗಳು ಹಾರ್ತವೆ. ಸೊ 1 ಗಂಟೆಯಲ್ಲಿ 5,000 ಲೀಟರ್ ನೀರು. ಸೊ ಕನಿಷ್ಠ 1-5 ಗಂಟೆ ನೀರು ಹರಿಸಿದ್ರೆ 50,000 ಲೀಟರ್ ನೀರು ಹೊರಗೋಯ್ತು. ಅದೇ ನಾವು ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡ್ರೆ 1-8 ಲೀಟರ್ನ 2 ಡ್ರಿಪ್ಪರನ್ನು 1 ಅಡಿಕೆ ಗಿಡಕ್ಕೆ ಹಾಕಿದರೆ ಸೊ ಗಂಟೆಗೆ 1-32 ಲೀಟರ್ ನೀರು. ಬಹುಶಃ ಇಲ್ಲಿ ಸ್ಪ್ರಿಂಕ್ಲರ್ನ ಮೂಲಕ 500 ಗಿಡಗಳಿಗೆ ನಾವು ನೀರನ್ನು ಹರಿಸ್ಬೋದು ಅಂತಾದರೆ ಅದೇ ನೀರನ್ನು ಹನಿ ನೀರಾವರಿ ಮೂಲಕ ಅಳವಡಿಸಿದ್ರೆ 1,500 ಗಿಡಗಳಿಗೆ ನಾವು ನೀರನ್ನು ಒದಗಿಸಬಹುದು. ಆದರೆ ಇದರ ಕಡೆಗೆ ರೈತರು ಗಮನ ಕೊಡಬೇಕು ಅಂತ ನಾನು ಹೇಳುವಂಥದ್ದು. ಸಾಮಾನ್ಯವಾಗಿ ರೈತರಿಗೆ ಒಂದು ಪ್ರಶ್ನೆ ಬರ್ತದೆ, ಸ್ಪ್ರಿಂಕ್ಲರ್ನಿಂದ ನಾವು ಹನಿ ನೀರಾವರಿಗೆ ಹೋಗುವಾಗ ನಾನು ಈಗಾಗಲೇ ಇಡೀ ತೋಟದಲ್ಲಿ ಉದ್ದಕ್ಕೆ ಅಡ್ಡಕ್ಕೆ ಎಲ್ಲ ಕೊಯ್ದು ಅದರಲ್ಲಿ ಪೈಪ್ಗಳನ್ನು ಅಳವಡಿಸಿ ಇದಷ್ಟು ವ್ಯವಸ್ಥೆ ಮಾಡಿ ಇಷ್ಟು ಖರ್ಚು ಮಾಡಿದ್ದೇನೆ, ಈಗ ಇದೆಲ್ಲ ಸುಮ್ಮನೆ ಒಂದು ವೇಸ್ಟ್ ಆಗಿದೆ, ಇದನ್ನು ತೆಗಿಲಿಕ್ಕಲ್ಲ ಬಿಡ್ಲಿಕ್ಕಲ್ಲ, ಹೊಸದಾಗಿ ಹನಿ ನೀರಾವರಿ ಹಾಕಬೇಕಿದ್ರೆ ಪುನಃ ಅಷ್ಟೇ ಅಲ್ಲದಿದ್ರು ಸುಮಾರು ಹತ್ತಿರ ಹತ್ತಿರ. ಈಗ ಇದಕ್ಕೇನಾದರೂ ಕೂಡ ಹಾಗೆ ಎರಡು ರೀತಿಯಲ್ಲೂ ಮಾಡ್ಬೋದು. ಕೆಲವರು ಸ್ಪ್ರಿಂಕ್ಲರ್ನ ಮೇನ್ ಲೈನ್ ಏನಿದೆ ಅದರಿಂದಲೇ ನಮ್ಮ ಡ್ರಿಪ್ ಸಿಸ್ಟಮ್ಗೆ ಬೇಕಾದಂಥ ಲ್ಯಾಟ್ರಲ್ಗಳನ್ನು ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಮಾಡ್ಕೊಳ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಈಗ ನನ್ನ ತೋಟದಲ್ಲಿ ಸ್ಪ್ರಿಂಕ್ಲರ್ ಇತ್ತು, ಆದರೆ ನಾನು ಹನಿ ನೀರಾವರಿಗೆ ಶಿಫ್ಟ್ ಆದಾಗ ಅದನ್ನು ತೆಗಿಲಿಲ್ಲ. ಸೊ ಅದನ್ನು ಉಳಿಸ್ಕೊಂಡಿದ್ದೇನೆ. ಅದು ಸರಿ, ಉಳಿಸ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅಷ್ಟೇ ದೊಡ್ಡ ಮಾಡ್ಲಿಕ್ಕೆ ಆಗ್ತದೆ. ಸ್ಪ್ರಿಂಕ್ಲರ್ನ ಏನು ಸ್ಪ್ರಿಂಕ್ಲರ್ ಸಿಕ್ಕಿಸುವಂಥದ್ದು ಏನಿದೆಯೋ ಅಲ್ಲಿಗೆ ನಾವು ಇವತ್ತು ಇದನ್ನು ಕೂಡ ಯಾವುದು ಡ್ರಿಪ್ಪಿನ ಪೈಪ್ ಲೈನ್ ಕೂಡ ಸಿಕ್ಕಿಸ್ಬೋದು, ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಏನಾಗುತ್ತೆ, ನೀರು ಮಾತ್ರ ನಾವು ನಿಜವಾಗಿ ಇವತ್ತು ನಾವೆಲ್ಲರೂ ಗಮನ ಕೊಡಬೇಕಾದ ನೀರಿನ ಬಗ್ಗೆ. ಕೃಷಿಕರಲ್ಲಿ ಬೇರೆ ಏನೂ ಇರ್ಬೋದು, ನೀರಿಲ್ಲ ಅಂದರೆ ಕೃಷಿ ಇಲ್ಲ. ಹೌದು, ಸೊ ಕೃಷಿಯಲ್ಲಿ ನೀರು ಮುಖ್ಯ ಅಂತ ನನಗೆ ಅನಿಸೋದು ಮಾತ್ರವಲ್ಲ, ಇವತ್ತು ನೀರನ್ನು ಇಂಗಿಸ್ತಾ ಇಲ್ಲ. ಹೌದು, ಸೊ ಬೋರ್ವೆಲ್ಗಳನ್ನು ತೋಡ್ತೇವೆ, ನೀರನ್ನು ಹೊರಗೆ ತೆಗಿತೇವೆ, ಮಳೆಗಾಲದಲ್ಲಿ ಅದನ್ನ ಜಲ ಮರುಪೂರ್ಣವನ್ನು ಮಾಡುವಂಥ ಕೆಲಸವನ್ನು ಕೃಷಿಕರಾದ ಮಾಡಬೇಕು. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಕೃಷಿಕರು ಬರೇ ನಾವು ಬಿಸ್ನೆಸ್ ಅಂತೇಳಿ ಅದನ್ನು ತಗೊಳ್ಳೋದಲ್ಲ, ಅದೊಂದು ಕಲ್ಚರ್ ಆಗಿಯೇ ಇರಬೇಕು ಅಂತ ನಾನು ಹೇಳುವಂಥ. ಈಗ ನೀರು ಮರುಪೂರಣದ ಬಗ್ಗೆ ನಿಮ್ಮ ಊರಿನಲ್ಲಿ ಬೇಕಾದಷ್ಟು ಮಾಹಿತಿ ಇದೆಯಾ? ಯಾರಾದರೂ ಕೂಡ ಹೊಂಡಗಳನ್ನು ತೋಡಿ ನೀರನ್ನು ಮರುಪೂರಣ ಮಾಡುವ ವ್ಯವಸ್ಥೆ ಕೆಲವರು ಮಾಡ್ತಾ ಇದ್ದಾರೆ. ಅಂದರೆ ಈಗಿನವರು ಸ್ವಲ್ಪ ಅಂದರೆ ಕೃಷಿಗೆ ಸ್ವಲ್ಪ ಶಿಕ್ಷಣವನ್ನು ಪಡೆದವರು ಬಂದಾಗ ಅವರು ಬಹಳ ಬೇಗನೆ ಈ ಒಂದು ಹೊಸ ತಂತ್ರಜ್ಞಾನಗಳಿಗೆ ಒಗ್ಗಿಕೊಳ್ತಾರೆ. ನೀವು ಕೃಷಿಕರಲ್ಲಿ ಹಿಂದಿನ ಕಾಲದಿಂದಲೂ ಮಾಡ್ಕೊಂಡು ಬಂದವರಲ್ಲಿ ಕೆಲವು ಸಲ ಹೇಳಿದಾಗ ಅವರು ಅಷ್ಟು ಬೇಗನೆ ಅವರ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಕೃಷಿಕ ಅವನು ಸ್ವಲ್ಪ ಕೃಷಿಯ ಬಗ್ಗೆ ಸ್ವಲ್ಪ ಶಿಕ್ಷಣವನ್ನು ಹೆಚ್ಚು ಪಡೆದಾಗ ಒಂದಷ್ಟು ಕೃಷಿ ವಿಚಾರ ಸಂಕೀರ್ಣಗಳನ್ನು ಹೋಗಿ ಕೇಳಿ ತಿಳ್ಕೊಂಡಾಗ ಅವನಲ್ಲಿ ಒಂದಷ್ಟು ಹೊಸ ಬದಲಾವಣೆಗಳು ಬರಲಿಕ್ಕೆ ನಾವು ನಿರೀಕ್ಷೆ ಮಾಡ್ಬೋದು. ಆದರೆ ಇವತ್ತು ಸಮಸ್ಯೆ ಏನಂದ್ರೆ ನಾನೇ ಉದಾಹರಣೆಗೆ ಬೇರೆ ರೈತರಲ್ಲಿ ಹೇಳಿದಾಗ ಅವರು ಅದರ ಮೈನಸ್ ಪಾಯಿಂಟ್ಸನ್ನು ಹೇಳ್ತಾರೆ. ಆ ಡ್ರಿಪ್ಪಲ್ಲಿ ಹಾಗಾಗ್ತದೆ ಹೀಗಾಗ್ತದೆ, ಸ್ಪ್ರಿಂಕ್ಲರ್ ಅಲ್ಲಾದರೆ ನಮಗೆ ಇಡೀ ತೋಟ ಒದ್ದೆ ಅದು ಕಾಣ್ತದೆ, ತೋಟ ಒದ್ದೆ ಆಗ್ತದೆ ಆದರೆ 40-50% ನೀರು ಆವಿಯಾಗಿ ವೇಸ್ಟ್ ಆಗ್ತಾ ಹೋಗ್ತದೆ. ಸೊ ಈ ಒಂದು ಅಂಶವನ್ನು ನಾವು ತಿಳ್ಕೊಳ್ಬೇಕು. ಇನ್ನು ಕೆಲವರು ಅವರಿಗೆ ಮೋಟರ್ ಆನ್ ಮಾಡಲಿಕ್ಕೆ ಮಾತ್ರ ಗೊತ್ತಿರೋದು, ಆಫ್ ಮಾಡಿದ್ರೆ ಮರ್ತೇ ಬಿಡ್ತಾರೆ, ಅದು ಇಡೀ ದಿನ ಹಾಗಾದ್ರೆ ಎಷ್ಟು ಲೀಟರ್ ನೀರು ಪೋಲಾಗ್ತದೆ. ಸೊ ಈಗ ನಾವು ಸ್ಪ್ರಿಂಕ್ಲರ್ ನೀರಾವರಿಯನ್ನು ಅಳವಡಿಸ್ಕೊಂಡು ಬೆಳೆಯುವಂಥ ಬೆಳೆಯನ್ನು ನಾವು ಗಮನಿಸಿದರೆ ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ ಎಷ್ಟೋ ಪಟ್ಟು ಹೆಚ್ಚು ಬೆಳೆಯನ್ನು ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ. ಜೊತೆಗೆ ಪೋಷಕಾಂಶಗಳನ್ನು ಕೂಡ ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡ್ರೆ ಅದರ ಜೊತೆಗೆ ನೀರಿನ ಜೊತೆಗೆ ಗಿಡದ ಬೇರಿಗೆ ತಲುಪಿಸ್ಬೋದು ನಾವು. ಇದರಲ್ಲಿ ಎರಡು ಲಾಭ, ಒಂದು ನೀರಿನ ವೇಸ್ಟೇಜನ್ನು ನಾವು ತಡೆಗಟ್ತೇವೆ, ಇನ್ನೊಂದು ಪೋಷಕಾಂಶಗಳು ಕೂಡ ನೀರ. ಈಗ ನಾವು ಏನು ಮಾಡ್ತೇವೆ ಅಡಿಕೆ ತೋಟದಲ್ಲಿ ಏನು ಮಾಡ್ತೇವೆ, ಹೊರಗಡೆ ರಸಗೊಬ್ಬರಗಳನ್ನು ಹಾಕ್ತೇವೆ, ಅದು ಆವಿಯಾಗಿ ಹೋಗುವಂಥದ್ದೇ ಜಾಸ್ತಿ. ಸೊ ಇದನ್ನು ನಾವು ತಡೆಗಟ್ಟಬಹುದು. ಇವತ್ತು ಏನಿದೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಏನಿದೆಯೋ ಅವಳನ್ನು ಹನಿ ನೀರಾವರಿಯಲ್ಲಿ ಕೊಟ್ಟಾಗ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳ ಜೊತೆಗೆ ಕೊಟ್ಟಾಗ ಅದು ನೇರವಾಗಿ ಗಿಡದ ಬುಡವನ್ನೇ ತಲುಪ್ತದೆ ಮತ್ತು ಡೈರೆಕ್ಟಾಗಿ ಬೇರನ್ನು ಮುಟ್ತದೆ. ಹಾಗಾಗಿ ಅದು ಈ ದೃಷ್ಟಿಯಿಂದ ಕೂಡ ಅವನ ವೆಚ್ಚ ಕಡಿಮೆ ಆಯಿತು. ಅದಕ್ಕಾಗಿ ಇನ್ನು ಹೊಸ ವೆಚ್ಚವನ್ನು ಮಾಡಬೇಕಾಗಿಲ್ಲ, ಮೊದಲಿನ ಹಾಗೆ ಗೊಬ್ಬರವನ್ನ ಬುಡಬುಡಕ್ಕೆ ತಲುಪಿಸುವಂತಹ ಪೋಷಕಾಂಶಗಳ ಕ್ವಾಂಟಿಟಿಯನ್ನು ಕೂಡ ಕಡಿಮೆ ಮಾಡಬಹುದು, ನೇರವಾಗಿ ಮುಟ್ಟೋದ್ರಿಂದ. ಹೌದು, ಮಧ್ಯೆ ವೇಸ್ಟ್ ಆಗುವಂತ. ಜೊತೆಗೆ ಇನ್ನೊಂದು ಏನಂದ್ರೆ ನಾವು ರೈತರು ಏನ್ ಮಾಡ್ತೇವೆ ಅಂದ್ರೆ ಸಾಮಾನ್ಯವಾಗಿ 1/2 kg ಅಥವಾ 1 kg ರಸಗೊಬ್ಬರನ ಒಮ್ಮೆಲೆ ಒಂದು ಮಳೆಗಾಲದಲ್ಲಿ ಒಮ್ಮೆ ಅಥವಾ 4 ತಿಂಗಳು ಬಿಟ್ಟು ಇನ್ನೊಮ್ಮೆ ಹಾಕ್ತೇವೆ. ಸೊ ನಾವು ಕೂಡ ಹಾಗೆ ನಾವು ದಿವಸಕ್ಕೆ 3 ಊಟ ಜೊತೆಗೆ 1-2 ಲಘು ಉಪಹಾರಗಳನ್ನು ತಗೊಳ್ತೇವೆ ಯಾಕೆ. ಸೊ ಅದು ಸರಿಯಾದ ಕ್ರಮ ಅಂತ. ಅದೇ ರೀತಿ ಒಂದು ಗಿಡಕ್ಕೆ ವರ್ಷಕ್ಕೆ 1 ಸಲ ಅಥವಾ 2 ಸಲ ಗೊಬ್ಬರ ಕೊಡುವ ಬದಲಿಗೆ ಅವನು ತಿಂಗಳು ತಿಂಗಳು ಸ್ವಲ್ಪ ಸ್ವಲ್ಪವನ್ನೇ ಹಂಚಿಕೊಟ್ಟರೆ ಆ ಗಿಡದ ಬೆಳವಣಿಗೆ ಕೂಡ ಚೆನ್ನಾಗಿರ್ತದೆ. ಮಾತ್ರವಲ್ಲ ಅದರಲ್ಲಿ ಕಾಯಿ ಕಟ್ಟುವಂಥದ್ದು ಅಥವಾ ಹಿಂಗಾರ ಬರುವಂಥ ಸಮಯಕ್ಕೆ ಬೇಕಾದಂಥ ಪೊಟ್ಯಾಷ್ನಂಥ ಅಂಶಗಳು ಏನಿದೆ ಅಥವಾ ಬೋರಾನ್ ಅಥವಾ ಜಿಂಕ್ ಮ್ಯಾಗ್ನೀಷಿಯಂ ಏನಿದೆ ಆ ಸಮಯದಲ್ಲಿ ಸರಿಯಾಗಿ ಕೊಟ್ಟರೆ ಖಂಡಿತವಾಗಿಯೂ ಅವನಿಗೆ ಇಳುವರಿ ಜಾಸ್ತಿ ಆಗ್ತದೆ. ಈಗ ಇದರ ಜೊತೆ ನೀವು ಹಣ್ಣಿನ ಗಿಡಗಳನ್ನು ಕೂಡ ಬೆಳೆಸಿದ್ದೀರಿ, ಹೊಸ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದೀರಿ, ಯಾವುದೆಲ್ಲ ಬೆಳೆಸಿದ್ದೀರಿ? ಮೂಲತಃ ನನಗೆ ಸ್ವಲ್ಪ ಗುಡ್ಡ ಜಾಗ ಇತ್ತು. ಆ ಗುಡ್ಡ ಜಾಗದಲ್ಲಿ ನಾನು ಕೃಷಿ ಮಾಡಬೇಕು ಅಂತ ಹೊರಟಾಗ ಮನೆಯವರೆಲ್ಲರೂ ಕೂಡ ಅಡಿಕೆಯನ್ನೇ ಬೆಳೆ ಅಂತ ಹೇಳಿದರು. ನಾನು ರಾಂಬುಟಾನ್ ಮಾಡ್ತೇನೆ ಅಂತ ಹೊರಟಾಗ ನನ್ನನ್ನು ಒಂಥರ ವಿಚಿತ್ರವಾಗಿ ನೋಡಿದರು. ಎಲ್ಲರದ್ದೇ ಒಂದು ದಾರಿ ಒಂದೊಂದು ಬೇರೆ ಹೇಳ್ತಾ ಇದ್ದಾನಲ್ಲ ಅನ್ನುವಂಥದ್ದು. ಆದರೆ ನಾವು ರೈತರಾದವರು ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಒಂದು ಸ್ವಲ್ಪ ಅಧ್ಯಯನ ಮಾಡಬೇಕು ನಾವು. ಸೊ ರಾಮುಟಾನನ್ನು ಸ್ವಲ್ಪ ನನಗೆ ಅಧ್ಯಯನ ಮಾಡಿದಾಗ ಇದು ನಮ್ಮ ಜಿಲ್ಲೆಗೆ ಸೂಕ್ತವಾದ ಬೆಳೆ ಅಂತ ಅನ್ನಿಸ್ತು. ಯಾಕಂದರೆ ಕೇರಳದಲ್ಲಿ ಬೆಳೆಯುವಂಥದ್ದು ಹೌದು ಅಂತಾದರೆ ಅದೇ ವಾಯುಗುಣ ನಮ್ಮಲ್ಲಿ ಇರುವಂಥದ್ದು ಕರಾವಳಿಯಲ್ಲಿ. ಸೊ ಸಾಧ್ಯ ಇದೆ ಅಂತ ಅನ್ನಿಸ್ತು ನನಗೆ. ಒಂದು ರಿಸ್ಕ್ ಇತ್ತು, ಹೇಗೆ ಆಗ್ತದೆ ರಿಸಲ್ಟ್ ಹೇಗೆ ಅಂತ ಗೊತ್ತಿಲ್ಲ. ಆದರೂ ನಾವು ರಿಸ್ಕ್ ತಗೊಳ್ಳೋ ಒಂದು ಮನಸ್ಥಿತಿಗೆ ಬಂದೆ ನಾನು. ಅಡಿಕೆಯೇ ಬೇಡ, ಸ್ವಲ್ಪ ಅಡಿಕೆ ಇದೆ, ಜೊತೆಗೆ ಒಂದಷ್ಟು ಪ್ರದೇಶದಲ್ಲಿ ರಾಮುಟನನ್ನು ಮಾಡುವ ಅಂತೇಳಿ ರಾಮುಟನ್ನ ಬಗ್ಗೆ ಸ್ಟಡಿ ಮಾಡಿದಾಗ ನನಗೆ ಕೇರಳದಲ್ಲಿ ಹೋಮ್ ಗ್ರೋನ್ ಅಂತ ನರ್ಸರಿ ಇದೆ, ಗುಣಮಟ್ಟದ ಗಿಡಗಳು ಸಿಗ್ತವೆ ಅಂತಾಯಿತು. ತರಿಸ್ಕೊಂಡೆ ನನ್ನ ಸ್ನೇಹಿತರ ನರ್ಸರಿ ಮೂಲಕವೇ, ಒಳ್ಳೆಯ ಗಿಡವೇ ಸಿಕ್ತು ನನಗೆ. ನೆಟ್ಟು 2 ವರ್ಷದಲ್ಲೇ ಹೂ ಬಂತು. ಓಹ್, 2 ವರ್ಷದಲ್ಲಿ ಹೂ ಬಂತು. ಈಗ ನನ್ನ ರಾಮುಟನ್ ತೋಟಕ್ಕೆ 100 ಗಿಡಗಳಿದೆ, ಒಂದು 4ನೇ ವರ್ಷ ಆಯಿತು. ನನಗೆ ಕಳೆದ ವರ್ಷ 8 ಕ್ವಿಂಟಲ್ ರಾಮುಟನ್ ಆಗಿದೆ. 8 ಕ್ವಿಂಟಲ್ ರಾಮುಟನ್ ನಾನು ಬೆಳೆದಿದ್ದೇನೆ. ಒಳ್ಳೆಯ ರುಚಿ ಕೂಡ ಇದೆ, ಸ್ವೀಟ್ ಇದೆ. ನಮ್ಮ ಎಷ್ಟೋ ಸ್ನೇಹಿತರು ನಮ್ಮ ತೋಟಕ್ಕೆ ಬಂದು ರಾಮುಟನ್ನ ತಗೊಂಡು ಹೋಗ್ತಾರೆ. ಈಗ ಈ ರಾಮುಟನ್ ಬಗ್ಗೆ ಹೇಳೋದಿದ್ರೆ ಇದು ಒಂದೇ ತರದ ರಾಮುಟನ್ ಅಥವಾ ಇದರಲ್ಲಿ? ರಾಮುಟನಲ್ಲಿ ಕೂಡ ವೆರೈಟಿ ಇದೆ. N18 ಅಂತ ಇದೆ, ಮಾಲ್ವಾನ ಅಂತ ಇದೆ, ಸ್ಕೂಲ್ ಬಾಯ್ ಅಂತ ಇದೆ, ಬೇರೆ ಬೇರೆ ವೆರೈಟಿಗಳಿವೆ. ಅದರಲ್ಲಿ N18 ಸ್ವಲ್ಪ ಟೇಸ್ಟ್ ಜಾಸ್ತಿ. ಜೊತೆಗೆ ಅದರಲ್ಲೊಂದು ಸಮಸ್ಯೆ ಏನಂದರೆ ಈ ರಾಮುಟನ್ನಲ್ಲಿ ಅದರ ಒಳಗಿನ ಪಲ್ಪ್ ಬೀಜಕ್ಕೆ ಅಂಟಿಕೊಂಡಿರಬಾರ್ದು. ಸೊ ಅಂಟಿಕೊಂಡ್ರೆ ಅದು ತಿನ್ನುವಾಗ ಸ್ವಲ್ಪ ಕಿರಿಕಿರಿ ಆಗ್ತದೆ. ಹೌದು, ಅಷ್ಟೊಂದು ಇದಾಗುವುದಿಲ್ಲ ತಿನ್ನುವನಿಗೆ ಕೂಡ. ಆದರೆ N18 ಹೇಗೆ ಅಂದರೆ ಅದು ಪಲ್ಪ್ ಬೀಜಕ್ಕೆ ಅಂಟಿಕೊಂಡಿರುವುದಿಲ್ಲ ಸೀಡ್ಗೆ, ಮತ್ತು ಅದು ಓವಲ್ ಶೇಪಲ್ಲಿ ಇರ್ತದೆ, ಪಲ್ಪ್ ಜಾಸ್ತಿ ಇರ್ತದೆ. ಓಹೋ, ಹೌದು, ವೆಯ್ಟ್ ಕೂಡ ಜಾಸ್ತಿ ಬರ್ತದೆ. ಆ್ಯಕ್ಚುಲಿ N18 ಅಂದರೆ ಅದು 18 ರಾಮುಟನ್ 1 kg ಆಗಬೇಕು ಅನ್ನೋದು ಲೆಕ್ಕಾಚಾರದಲ್ಲಿ ಅದು ನಂಬರ್ 18 ಅಂತೇಳಿ ಹೆಸರು ಬಂದಿರೋದು ಅಂತ. ಸರಿ, ಈ ರಾಮುಟನ್ ಬೆಳೆಸುವ ಬಗ್ಗೆ ಹೇಳೋದಿದ್ರೆ ನೀವು ಅದನ್ನು ಯಾವ ಥರ ಬೆಳೆಸಿದ್ರಿ? ಈಗ ಕೆಲವರು ಅದನ್ನು ಅಂತರದಲ್ಲಿ ಒಂದು 40 ಅಡಿಗೆ, ಮಾಮೂಲಿಯಾಗಿ ನಾವು ತೆಂಗಿನ ಗಿಡವನ್ನು ಬೆಳೆಸಿದ ಹಾಗೆ ಒಂದು 40 ಅಡಿ ಅಂತರವನ್ನು ಇಟ್ಕೊಂಡು ಮಾಡ್ತಾರೆ. ಆದರೆ ನಾನು ನೋಡಿದ ಮಟ್ಟಿಗೆ ಅದನ್ನು ಕೂಡ ಡೆನ್ಸ್ ಫಾರ್ಮಲ್ಲೇ ಇದರಲ್ಲೇ ಮಾಡೋಣ ಅಂತೇಳಿ ಹೊರಟೆ ನಾನು. ಸೊ ನಾನು ಇಟ್ಟ ಅಂತರ ಗಿಡದಿಂದ ಗಿಡಕ್ಕೆ 12 ಅಡಿಯನ್ನು ಇಟ್ಟೆ. ಅಂದರೆ ಪ್ರೋನಿಂಗ್ ಮಾಡಿದರೆ ಸಾಧಾರಣವಾಗಿ ನಾವು ಒಂದು ಗಿಡವನ್ನು 40 ಅಡಿಗೆ ನಾವು ಬೆಳೆಸಿದಾಗ ಆರಂಭದ ಒಂದು 7-8 ವರ್ಷ ಇದ್ದ ಎಲ್ಲ ಕಳೆ ಗಿಡಗಳು ಬೆಳೀತವೆ ಆ ಜಾಗದಲ್ಲಿ. ಆ ಕಳೆ ತೆಗೆಯುವುದೇ ದೊಡ್ಡ ಸವಾಲು, ಖರ್ಚು ಕೂಡ. ಅದಕ್ಕಾಗಿ ಒಂದು ಎಕರೆಯಲ್ಲಿ ಗಿಡಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇನ್ನೊಂದು ಕಳೆಯನ್ನು ಕೂಡ ನಾವು ಸುಲಭದಲ್ಲಿ ನಿವಾರಣೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ 12 ಅಡಿ 12 ಕ್ಕೆ ಇಟ್ಟೆ. ಸಾಮಾನ್ಯ 15 ಒಳ್ಳೇದಂತ ನನಗೆ ಈಗ ಅನ್ನಿಸ್ತಾ ಉಂಟು. ಯಾಕಂದರೆ ಸ್ವಲ್ಪ ಈಗ 4 ವರ್ಷ ಆದಾಗ ಸ್ವಲ್ಪ ಹತ್ತಿರ ಆಯಿತು ಅಂತ ಅನ್ನಿಸ್ತದೆ. ಆದರೆ ಪ್ರೋನಿಂಗನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ, ಪ್ರೋನಿಂಗ್ ಮಾಡಿದರೆ ಹಣ್ಣು ಎಲ್ಲವೂ ಮುಗಿದ ನಂತರ ಸಾಮಾನ್ಯವಾಗಿ ಒಂದು ಜುಲೈ ಆಗಸ್ಟ್ ತಿಂಗಳಿಗೆ ಪ್ರೋನಿಂಗ್ ಮಾಡಿದರೆ ಖಂಡಿತವಾಗಿ ಕೂಡ ಏನು ಸಮಸ್ಯೆ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ. ಇದಕ್ಕೆ ವಿಶೇಷವಾಗಿ ನಾವು ಆರೈಕೆಯನ್ನು ಮಾಡಬೇಕಾಗ್ತದ? ವಿಶೇಷ ಆರೈಕೆ ಏನಿಲ್ಲ. ಸಾಮಾನ್ಯವಾಗಿ ರಾಮುಟನ್ ಗಿಡಗಳಿಗೆ ರೋಗಬಾಧೆ ಅಂತೇನಿಲ್ಲ. ಒಂದು ಏನು ಅಂತೇಳಿದ್ರೆ ಗೊಬ್ಬರವನ್ನು ಕೊಡುವಂಥದ್ದು. ನಾವು ಹಣ್ಣುಗಳನ್ನೆಲ್ಲ ಕಟಾವನ್ನು ಆದ ನಂತರ ಪ್ರೋನಿಂಗ್ ಎಲ್ಲ ಮಾಡಿದ ಮೇಲೆ ಸಾವಯವ ಗೊಬ್ಬರವನ್ನು ಕೊಡ್ಬೋದು, ಜೊತೆಗೆ ಸ್ವಲ್ಪ ರಸಗೊಬ್ಬರವನ್ನು ಕೊಡ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಮರ ಜಾತಿ ಇದು, ಇದರ ಆಯುಷ್ಯ ಹೆಚ್ಚು ಕಮ್ಮಿ ಅಂದರೆ 75-100 ವರ್ಷ ಇದೆ. ಓಹೋ, 75-100 ವರ್ಷ ಇದು ಫಲವನ್ನು ಕೊಡ್ತದೆ. ಹಾಗಾಗಿ ಇದು ಬಹುವಾರ್ಷಿಕ ಬೆಳೆ. ಹಾಗಾಗಿ ಒಂದು 4 ವರ್ಷಕ್ಕೆ ನಿಮಗೆ ಫಸಲನ್ನು ಆರಂಭಿಸಿದರೆ ಒಂದು 10 ವರ್ಷ ಪ್ರಾಯ ಆಗುವಾಗ ಪೂರ್ಣ ಪ್ರಮಾಣದಲ್ಲಿ ಅದು ಫಸಲನ್ನು ಕೊಡ್ತದೆ ಒಂದು ಗಿಡ. ಹಾಗೆ ಸಾಮಾನ್ಯವಾಗಿ ನಾವು ಬೇರೆ ನಮ್ಮ ತೆಂಗಿಗೆ ಹೇಗೆ ನಾವು ಗೊಬ್ಬರ ಸಾವಯವ ಗೊಬ್ಬರವನ್ನು ಕೊಡ್ತೇವೆ, ಅದೇ ರೀತಿ ಗೊಬ್ಬರವನ್ನು ಕೊಡ್ಬೋದು. ಕಾಂಪೋಸ್ಟ್ ಗೊಬ್ಬರ, ವಾಟಿ ಗೊಬ್ಬರ ಕೊಡ್ಬೋದು, ಜೊತೆಗೆ ಸ್ವಲ್ಪ ರಸಗೊಬ್ಬರವನ್ನು ಕೊಡ್ಬೋದು. ಇನ್ನು ಫ್ಲವರಿಂಗ್ ಆಗೋ ಟೈಮಲ್ಲಿ ಸಾಮಾನ್ಯವಾಗಿ ಡಿಸೆಂಬರ್ ನಂತರದಲ್ಲಿ, ಡಿಸೆಂಬರಲ್ಲಿ ನಾವು ನೀರು ಕೊಡೋದನ್ನು ನಿಲ್ಲಿಸಬೇಕು. ಸ್ವಲ್ಪ ಅದು ಗಿಡ ಏನಾಗಬೇಕು, ಶ್ರಿಂಕ್ ಆಗಬೇಕು, ಸ್ವಲ್ಪ ಡ್ರೈ ಆಗಬೇಕು ಅದು. ಆಗ ನಂತರದಲ್ಲಿ ನಾವು 1 ತಿಂಗಳು ನೀರನ್ನು ಕೊಡದೆ ಜನವರಲ್ಲಿ ನೀರು ಕೊಟ್ಟಾಗ ಫ್ಲವರಿಂಗ್ ಚೆನ್ನಾಗಿ ಬರ್ತದೆ. ಕೆಲವರು ಏನು ಮಾಡ್ತಾರೆ ಅಂದರೆ ತೋಟದ ನಡುವೆ ರಾಮುಟನನ್ನು ಬೆಳೆಸ್ತಾರೆ, ಅಡಿಕೆ ತೋಟದ ನಡುವೆ. ಅಡಿಕೆಗೆ ಸಾಮಾನ್ಯವಾಗಿ ನಾವು ನವೆಂಬರ್ ತಿಂಗಳಿಂದ ಸ್ಪ್ರಿಂಕ್ಲರ್ ರನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದು, ಹಾಗಾಗಿ ನಮ್ಮ ಗಿಡದಲ್ಲಿ ಹೂ ಬರಲಿಲ್ಲ ಹೂ ಬರಲಿಲ್ಲ ಅಂತ ಹೇಳ್ತಾರೆ. ಸೊ ರಾಮುಟನಿಗೆ ಏನು ಅಂತ ಹೇಳಿದ್ರೆ ಡಿಸೆಂಬರ್ 1 ತಿಂಗಳು ನೀರು ಕೊಡಬಾರ್ದು. ಆ ನಂತರ ನೀರು ಕೊಟ್ಟಾಗ ಚೆನ್ನಾಗಿ ಫ್ಲವರಿಂಗ್ ಆಗ್ತದೆ. ಫ್ಲವರಿಂಗ್ ಬರುವಾಗ ಸ್ವಲ್ಪ ಪೊಟ್ಯಾಶ್ ಅಂಶವನ್ನು ಜಾಸ್ತಿ ಕೊಡಬೇಕು. ನಾವು ಕಾಯಿ ಕಟ್ಟಬೇಕಾದ್ರೆ ಪೊಟ್ಯಾಶ್ ಅಂಶ ಬೇಕು. ಹಾಗಾಗಿ ಇದನ್ನು ಸ್ವಲ್ಪ ಕೊಟ್ಟಾಗ ಒಳ್ಳೆ ಗುಣಮಟ್ಟದ ಹಣ್ಣನ್ನು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಹಣ್ಣಿನ ಸೀಸನ್ ಅಂದರೆ ಮೇಯಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಮೇಯಿಂದ ಆಗಸ್ಟ್ ವರೆಗೆ ಇರ್ತದೆ ಸೀಸನ್. ಅದು ಒಂದೇ ಥರ ಇರ್ತದ? ಸ್ಟಾರ್ಟಿಂಗ್ ಮತ್ತು ಮಿಡ್ಲ್ ಕ್ರಾಪ್ ಸ್ವಲ್ಪ ಜಾಸ್ತಿ ಇರ್ತದೆ, ಸ್ಟಾರ್ಟಿಂಗ್ ಕ್ರಾಪ್ ಸ್ವಲ್ಪ ಕಡಿಮೆ ಇರ್ತದೆ. ಮಿಡ್ಲ್ ಕ್ರಾಪಲ್ಲಿ ಒಂದು ಜೂನ್ ಜುಲೈಯಲ್ಲಿ ಜಾಸ್ತಿ ಫಸಲನ್ನು ಪಡಿತೇವೆ. ಇದರ ಮಾರಾಟದ ವ್ಯವಸ್ಥೆ ಯಾವ ಥರ ಮಾಡಿ? ಮಾರಾಟ ಈಗ ದೊಡ್ಡ ಮಟ್ಟದಲ್ಲಿ ನಾವು ಮಾಡಿದರೆ ಕೆಲವರು ತೋಟದವರು ಇದ್ದಾರೆ, ಅಂದರೆ ಟನ್ಗಟ್ಟಲೆ ಬೆಳೆದವರು ಸಿಟಿಗಳಿಗೆ, ವಿಶೇಷವಾಗಿ ಚೆನ್ನೈಗೆ. ನಮ್ಮಲ್ಲಿ ಮಳೆಗಾಲ ಆದರೂ ಚೆನ್ನೈಯಲ್ಲೇ ಆಗ ಬೇಸಿಗೆ. ಹೌದು, ಹಾಗಾಗಿ ಅಲ್ಲಿ ಆಗ ಹಣ್ಣುಗಳಿಗೆ ಅಪಾರವಾದ ಬೇಡಿಕೆ ಇದೆ. ಸೊ ಹಾಗಾಗಿ ಆ ಕಡೆಗೆ ಹೆಚ್ಚಾಗಿ ಲೋಡ್ಗಟ್ಟಲೆ ಬೆಳೆದ್ರೆ ಆ ರೀತಿಯಲ್ಲಿ ನಾವು ಸೂಪರ್ ಮಾರ್ಕೆಟ್ಗಳಿಗೆ ಅಥವಾ ಸಿಟಿಗಳಿಗೆ ನಾವು ಸಂಪರ್ಕ ಮಾಡುವಂಥದ್ದು ಇದೆ. ಸಣ್ಣ ಪ್ರಮಾಣದಲ್ಲಿ ಬೆಳೆದಾಗ ನಮ್ಮ ಹತ್ತಿರದ ಪೇಟೆಗಳಲ್ಲಿ, ಯಾಕೆ ನಮ್ಮೂರಲ್ಲಿ ರಂಬುಟಾನ್ನ ಬಗ್ಗೆ ಈಗಷ್ಟೇ ಪರಿಚಯ ಆಗ್ತಾ ಇದೆ. ಹೌದು. ಮತ್ತೆ ಬೆಲೆ ಅವರಿಗೆ ಜಾಸ್ತಿ ಅಂತ ಅನಿಸ್ತಾ, ಯಾಕಂದ್ರೆ ಕೆಜಿಗೆ 350 ಅಂತ ಹೇಳಿದ್ರೆ ಹೌದು ಅವರು ಕಡಿಮೆಗೆ ಸಿಗುವಂತ ಹಣ್ಣುಗಳಿಗೆ ಆಗ್ಬೋದು ಅಂತ ನೋಡ್ತಾರೆ. ಇನ್ನು ರಂಬುಟಾನ್ ವಿಶೇಷ ಅಂದ್ರೆ ಅದರಲ್ಲಿ ಸಿ ವಿಟಮಿನ್ ತುಂಬಾ ರಿಚ್ ಇದೆ, ಸಿ ವಿಟಮಿನ್ ಇದೆ, ಜೊತೆಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ. ಅದು ಒಬ್ಬ ಕೃಷಿಕನಾಗಿ ನಾನು ಕೂಡ ಅದನ್ನ ಉಪಯೋಗಿಸಿದ್ದೇನೆ. ನನಗೆ ಸಾಮಾನ್ಯವಾಗಿ ನನ್ನ ಸ್ನೇಹಿತರಿಗೊಬ್ಬರಿಗೆ ಈ ನಮ್ಮ ಲಿಗಮೆಂಟ್ ಟೈರ್ ಆಗಿತ್ತು ಸ್ವಲ್ಪ ಮೊಣಕಾಲಿನ ನೀಯಲ್ಲಿ ಮೊಣಕಾಲಲ್ಲಿ. ಸೊ ಅವರು ರಾಮುಟನನ್ನು ಕೊಟ್ಟು ತಿಂದ ಮೇಲೆ ಅವರು ಒಂದು ಮಾತು ಹೇಳಿದ ನನಗೆ, ನಿಮ್ಮ ರಾಮುಟನ್ ತಿಂತಾ ನನಗೆ ಈಗ ಗಂಟು ನೋವು ಕಡಿಮೆ ಆಯಿತು ಅಂತೇಳಿ. ಸೊ ಹಾಗಾಗಿ ಹಾಗಾದರೆ ಅಲ್ಲಿ ಒಂದು ಈ ಒಂದು ರೋಗ ನಿರೋಧಕ ಶಕ್ತಿ ಅಥವಾ ಔಷಧದ ಗುಣ ಈ ಹಣ್ಣಿನಲ್ಲಿ ಇದೆ ಅಂತಾಯ್ತು. ಸೊ ಹಾಗಾಗಿ ಇದೊಂದು ವಿಶೇಷವಾದ ಹಣ್ಣು ಅಂತ ನನಗೆ ಅನ್ನಿಸ್ತಾ. ಸರಿ, ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡದು ಮಾಡುವಂಥ ಯೋಚನೆ ಇದೆ? ಉಂಟು. ಈಗಾಗಲೇ ನಮ್ಮಲ್ಲಿ ಫಸಲು ಬರುವಂಥ 100 ಗಿಡ ಇದೆ, ಜೊತೆಗೆ ಒಂದು 200 ಗಿಡ ಎಕ್ಸ್ಟ್ರಾ ನಾವು ಈಗ ಬೆಳೆಸಿದ್ದೆ. ಒಂದು 2 ವರ್ಷದ ಗಿಡ ಆಗ್ತಾ ಉಂಟು, ಬಿಡ್ತಾ ಉಂಟು ಸಣ್ಣದಾಗಿ. ಸರಿ, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ, ಯಾಕೆಂದರೆ ರೈತ ಸಣ್ಣ ಮಟ್ಟದಲ್ಲಿ ಮಾಡಿದಾಗ ಅವನಿಗೆ ಮಾರ್ಕೆಟ್ ಮೇಲೆ ಕಂಟ್ರೋಲ್ ಇರುವುದಿಲ್ಲ. ಸ್ವಲ್ಪ ನಾವು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವ ಯೋಚನೆ ಇದೆ. ಇದರಲ್ಲಿ ಬೇರೆ ಬೇರೆ ಕಲರ್ ಇದ್ದು ಕೂಡ ಬರ್ತದೆ. ಹೌದು, ಅದೇ ಕೆಂಪು ಮತ್ತು ಹಳದಿ. ಆ ಕೆಂಪು ಅಂದರೆ ಅದೇ N18 ಮತ್ತು ಸ್ಕೂಲ್ ಬಾಯ್ ಅಂತಿದೆ. ಆ ಕೆಂಪು ಸ್ವಲ್ಪ ಕಮರ್ಷಿಯಲ್ ಪರ್ಪಸ್ಗೆ ಒಳ್ಳೆಯದಂತೆ, ಯಾಕಂದರೆ ಅದರಲ್ಲಿ ಸ್ವಲ್ಪ ಹೆಚ್ಚು ದಿನ ನಾವು ಅದನ್ನು ಇಡ್ಬೋದು. ಈ ಹಳದಿಯಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ, ಸೊ ಲಿಕ್ವಿಡ್ ಅಂಶ ಜಾಸ್ತಿ ಇರೋದ್ರಿಂದ ಬೇಗನೆ ಅದು ಕಪ್ಪಾಗ್ತದೆ, ಹಾಗಾಗಿ ಮಾರ್ಕೆಟಿಂಗ್ಗೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅನ್ನೋ ದೃಷ್ಟಿಯಿಂದ. ಮತ್ತು ಕೆಂಪು ಬಣ್ಣದ್ದು ಸ್ವಲ್ಪ ಅಟ್ರಾಕ್ಟಿವ್ ಕೂಡ, ಆದರೆ ನಿಮಗೆ ಮನೆಯಲ್ಲಿ ತಿನ್ನಲಿಕ್ಕೆ ಆದರೆ ಎಲ್ಲೋ ವೆರೈಟಿ ಸ್ವಲ್ಪ ಸ್ವೀಟ್ ಜಾಸ್ತಿ, ಅದರಲ್ಲಿ ಸ್ವಲ್ಪ ಲಿಕ್ವಿಡ್ ಅಂಶ ಜಾಸ್ತಿ. ಈಗ ಇದರ ಜೊತೆ ಬೇರೆ ಹೊಸ ಹಣ್ಣುಗಳನ್ನು ಬೆಳೆಸಿ, ಹೀಗೆ ಬೆಳೀತಾ ಇರಬೇಕಾದ್ರೆ ನನಗೆ ನನ್ನ ತೋಟದ ಒಂದು ಮಾರ್ಗದ ಬದಿಯಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಇತ್ತು, ಸುಮ್ಮನೆ ಕಳೆ ಬೆಳೀತಾ ಉಂಟು. ನನಗೊಂದು ಆಸಕ್ತಿ ಇತ್ತು, ಡ್ರ್ಯಾಗನ್ ಫ್ರೂಟ್ ಅನ್ನು ಒಂದು ಟ್ರೈ ಮಾಡೋಣ ಅಂತೇಳಿ ಒಂದು ಇತ್ತು. ನಮ್ಮ ಈ ಒಂದು ವಾಯುಗುಣದಲ್ಲಿ ಹೇಗೆ ಬೆಳೀತದೆ ಗೊತ್ತಿಲ್ಲ, ಯಾಕಂದ್ರೆ ಡ್ರ್ಯಾಗನ್ಗೆ ನೀರು ಕಡಿಮೆ, ಬಿಸಿಲು ಜಾಸ್ತಿ ಬೇಕು. ಓಹೋ, ನೀರು ಕಡಿಮೆ, ಅದಕ್ಕೆ ನೀರು ಹೆಚ್ಚು ಕೊಟ್ಟರೆ ಕೊಳಿತದೆ, ಅದು ಕೊಳಿತದೆ ಅಂತ ಒಂದು ವೆರೈಟಿ. ಅದು ನಮ್ಮ ವಲಯದ ವೆರೈಟಿ ಅದು ಕೂಡ. ಸೊ ಆದರೆ ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಬೆಳೆದು ಯಶಸ್ವಿ ಆದವರು ಇದ್ದರು. ನಾನು ಅವರ ತೋಟಕ್ಕೆ ಭೇಟಿ ಕೊಟ್ಟೆ, ಭೇಟಿ ಕೊಟ್ಟು ನನಗೆ ಮಾಡ್ಬೋದು ಅಂತ ಅನ್ನಿಸ್ತು. ನಾನು ಆರಂಭದಲ್ಲಿ ಒಂದು 100 ಗಿಡವನ್ನು, ಅಂದರೆ ಒಂದು ಪೋಲ್ಗೆ ಅದನ್ನು 4 ಸೈಡಲ್ಲಿ 4 ಗಿಡವನ್ನು ನೆಡುವಂಥ ಕ್ರಮ. ಪೋಲಿಂದ ಪೋಲ್ಗೆ ಒಂದು 8 ಗ್ಯಾಪನ್ನು ಇಟ್ಕೊಂಡು ಪೋಲನ್ನು ಹಾಕ್ಬೋದು. ಸಾಲಿಂದ ಸಾಲಿಗೆ ಒಂದು 10 ಫೀಟನ್ನು ಇಟ್ಕೊಳ್ಬೇಕು, ಯಾಕಂದರೆ ನಡುವಲ್ಲಿ ಆನಂತರ ಓಡಾಡಲಿಕ್ಕೆ ಕಷ್ಟ. ಯಾಕಂದರೆ ಇದರ ಇದು ಹೇಗೆಂದರೆ ಒಂದು 6 ಎತ್ತರದ ಒಂದು ಪೋಲಿಗೆ ನೀವು ಇದನ್ನು ಬಿಡುವಂಥದ್ದು. ಆನಂತರ ಮೇಲ್ಗಡೆಗೆ ಒಂದು ಆ್ಯಂಗ್ಲರ್ ಥರ ಹಾಕಿ ಅದಕ್ಕೊಂದು ಟೈರ್ ಸಿಸ್ಟಮನ್ನು ಮಾಡಿ ಅದರೊಳಗಿಂದ ಗಿಡವನ್ನು ಹೊರಗಡೆ ಬಗ್ಗಿಸುವಂಥದ್ದು. ಹಾಗಾಗಿ ಮೇಲೆ ಹೋಗಿ ಕೊಯ್ಯುವಂಥದ್ದು ಅಂಥದ್ದೇನಿಲ್ಲ, ನೀವು ನಿಂತುಕೊಂಡೇ ಕೆಲಸ ಮಾಡುವಂಥದ್ದು. ಮುಳ್ಳಿದೆ ಇದರಲ್ಲಿ, ಮತ್ತು ಯಾವ ಒಂದು ಪ್ರಾಣಿಗಳ ಕಾಟ ಇಲ್ಲ ಇದಕ್ಕೆ. ಮಂಗದ ಕಾಟ ಆಗಲಿ, ಬೇರೆ ಪಕ್ಷಿಗಳು ತಿನ್ನೋ, ಈಗ ರಾಮುಟನ್ ಆದರೂ ಪಕ್ಷಿಗಳ ಕಾಟ ಇದೆ, ತಿಂತವೆ ಬಾವಲಿ ಅಥವಾ ಬೇರೆ ಪಕ್ಷಿಗಳು ತಿಂತವೆ. ಡ್ರ್ಯಾಗನ್ಗೆ ಅಂತ ಸಮಸ್ಯೆ ಇಲ್ಲ, ಯಾವುದು ತಿನ್ನುವುದಿಲ್ಲ. ಅದನ್ನ ಮುಳ್ಳಿದೆ ಅದರಲ್ಲಿ, ಅದು ಕಳ್ಳಿಗಿಡದ ಹಾಗೆ. ಹೌದು, ಒಂದು ರೀತಿ ನೋಡಿದ್ರೆ ನಿಮ್ಗೆ ಕಳ್ಳಿಗಿಡವೇ ಅದು. ಸೊ ಕಳ್ಳಿಗಿಡವೆ, ವಾರಕ್ಕೊಮ್ಮೆ ನೀರು ಕೊಟ್ಟರೆ ಸಾಕಾಗ್ತದೆ. ಸೊ ಕಡಿಮೆ ನೀರಿರುವ ಹೆಚ್ಚು ಬಿಸಿಲು ಪ್ರದೇಶಕ್ಕೆ ಸೂಕ್ತವಾದ ಬೆಳೆ ಅಂತ ಅನಿಸ್ತು. ಹಾಗಾಗಿ ನಾನು ಗುಡ್ಡದಲ್ಲಿ ಹೆಚ್ಚು ನೀರಿರುವಂತ ನೀರು ನಿಲ್ಲದ ಜಾಗದಲ್ಲಿ ಬೆಳೆಸಿದೆ, ಅದು ಚೆನ್ನಾಗಿ ಬರ್ತಾ ಇದೆ. 2nd ಈಗ ಏಪ್ರಿಲ್ ಅಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗ್ಬೋದು ಅಂತ ಅನಿಸ್ತದೆ ಸಾಮಾನ್ಯವಾಗಿ. ಅದರ ಟರ್ಮ್ ಕೂಡ ಏಪ್ರಿಲ್ ಇಂದ ಅಕ್ಟೋಬರ್ವರೆಗೆ. ಇನ್ನು ಕೆಲವು ಕಡೆಗಳಲ್ಲಿ ಆಫ್ ಸೀಸನ್ ಅಲ್ಲಿ ಮಾಡ್ತಾರೆ, ಅಂದ್ರೆ ಅದಕ್ಕೆ ಬೆಳಕು ಜಾಸ್ತಿ ಬೇಕು. ನಮ್ಮಲ್ಲಿ ಮಳೆಗಾಲದಲ್ಲಿ ಬೆಳಕು ಕಡಿಮೆ ಆಗ್ತದೆ, ಆಗ ಲೈಟ್ ಹಾಕೊಂಡು ಸ್ವಲ್ಪ ಒಂದು 8-9 ಗಂಟೆವರೆಗೆ ರಾತ್ರಿ ಬೆಳಕನ್ನು ಕೊಟ್ಟು ಆರ್ಟಿಫಿಷಿಯಲ್ ಬೆಳಕನ್ನು ಕೊಟ್ಟರೆ ಫ್ಲವರಿಂಗ್ ಆಗ್ತದೆ ಅಂತ ಮಾಡ್ತಾರೆ ಅಂತದನ್ನು. ಸೊ ಅಂತದ್ದು ಮಾಡಿದ್ರೆ ಆಫ್ ಸೀಸನ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ. ಆದ್ರೆ ಗಿಡಕ್ಕೆ ಬೆಳಕು ಬೇಕಾದ್ರೂ ಕೂಡ ಗಿಡ ಏನು ಬೆಳಕು ಕಡಿಮೆ ಆದರೂ ಕೂಡ ಬೇರೆ ತೊಂದರೆ ಏನು ಕೊಡೋದಿಲ್ಲ? ಬೆಳಕು ಕಡಿಮೆ ಆದರೆ ಗಿಡ ಬೆಳೀತದೆ, ಆದರೆ ನಿಮಗೆ ಫಸಲು ಕಡಿಮೆ ಆಗ್ತದೆ, ಫ್ಲವರಿಂಗ್ ಬರೋದಿಲ್ಲ ಅಂತ. ಈಗ ಇದು ನಿಮ್ಮ ಪ್ರಯೋಗಗಳ ಬಗ್ಗೆ ಆಯಿತು, ಜೊತೆಗೆ ಹಲಸು ಅನ್ನುವಂಥದ್ದು ಇದೆಯದು, ಹಲಸಿನ ಬೇರೆ ಬೇರೆ ವೆರೈಟಿಗಳನ್ನು ಹಾಕಿದ್ದೇನೆ. ಒಂದು ವಿಯೆಟ್ನಾಮ್ ಅರ್ಲಿ ಅಂತಿದೆ, J33 ಅಂತಿದೆ, ಪ್ರಕಾಶ್ ಚಂದ್ರ ಅಂತ ಇದೆ, ಆಮೇಲೆ ಬ್ರೆಜಿಲಿಯಾ 360 ಅಂತಿದೆ, ಸಂಪೂರ್ಣ ಅಂತ ಇದೆ, ಆಮೇಲೆ ಒಂದು ಚಂದ್ರ ಅಂತೇಳಿ. ಹಾಗೆ ಬೇರೆ ಬೇರೆ ಗಿಡಗಳನ್ನು ಹಾಕಿದ್ದೇನೆ, ಪ್ರಾಯೋಗಿಕವಾಗಿ ಹಾಕಿದ್ದು. ಅದರಲ್ಲಿ ಈಗ ವಿಯೆಟ್ನಾಮ್ ಅರ್ಲಿ, ಆಮೇಲೆ J33 ಮತ್ತು ಚಂದ್ರ, ಒಂದು 4 ಆಯಿತು. ಈ ವರ್ಷ ಅಂತೂ ತುಂಬ ಹಲಸಾಯಿತು, ನಮಗೆ ಜನವರಿಯಲ್ಲೇ ಹಣ್ಣು ಸಿಕ್ತು, ಆಲ್ಮೋಸ್ಟ್ ಈಗ ಮುಗಿತಾ ಬಂತು ಹಣ್ಣು. ಹಾಗಾಗಿ ರೈತರು ಯೋಚನೆ ಮಾಡಬೇಕಾದ ಇಂಥ ಗಿಡಗಳನ್ನು ಬೆಳೆದಾಗ, ಸೊ ಮಾರುಕಟ್ಟೆಯಲ್ಲಿ ನಿಮಗೆ ಜನವರಿಯಲ್ಲಿ ಹಲಸಿನ ಹಣ್ಣು ಸಿಗ್ತದೆ ಅಂತ ಹೇಳಿದ್ರೆ ಡಿಮಾಂಡ್ ಜಾಸ್ತಿ ಇದೆ, ಇರ್ತದೆ, ಕಾಯಿಗೂ ಡಿಮಾಂಡ್ ಇದೆ, ಹಣ್ಣಿಗೂ ಡಿಮಾಂಡ್ ಇದೆ. ಹಾಗಾಗಿ ಇದನ್ನ ಒಂದು ವಾಣಿಜ್ಯ ಮಟ್ಟದಲ್ಲಿ ಕೂಡ ಬೆಳಿಬಹುದು ಈ ದೃಷ್ಟಿಯಿಂದ. ಯಾಕಂದ್ರೆ ಈಗ ಊರಿನ ಯಾವುದೇ ಹಲಸಿನಲ್ಲಿ ಸಣ್ಣ ಮಿಡಿಗಳು ಮಾತ್ರ ಕಾಣಿಸಿಕೊಳ್ಳುವಾಗ ಇದರಲ್ಲಿ ನಿಮ್ಗೆ ಹಣ್ಣು ಸಿಗ್ತದೆ ಅಂದ್ರೆ ಮಾರುಕಟ್ಟೆಯಲ್ಲಿ ಖಂಡಿತ ಡಿಮಾಂಡ್ ಇದೆ ಅಂತ ಅನಿಸ್ತಾ ಇದೆ ನನಗೆ. ಮತ್ತೆ ಟೇಸ್ಟ್ ಇದೆ, ಈಗ ನಮ್ಮ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಬಂದು ಅದನ್ನ ಟೇಸ್ಟ್ ನೋಡ್ತಾ ಇದ್ದಾರೆ, ಬಹಳ ಖುಷಿ ಪಡ್ತಾ ಇದ್ದಾರೆ. ಸೊ ಅವರು ಕೂಡ ಇದನ್ನ ಬೆಳೆಸಬೇಕು ಅಂತ ಒಂದು ಅಭಿಪ್ರಾಯ ಅವರಲ್ಲೂ ಇದೆ. ಇದು ಬೇಗ ಬೆಳೆಯುವಂತಹ ಗಿಡಗಳು. ಸಾಮಾನ್ಯವಾಗಿ ವಿಯೆಟ್ನಾಂ ಅಲ್ಲಿ ನಿಮಗೆ ನವೆಂಬರ್ ನಂತರದಲ್ಲಿ ಅದರಲ್ಲಿ ಮಿಡಿ ಕಾಣಿಸ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗಸ್ಟ್ ತಿಂಗಳವರೆಗೆ ಇರ್ತದೆ. ವರ್ಷದಲ್ಲಿ ಒಂದು 4 ತಿಂಗಳು ಮಾತ್ರ ಇಲ್ಲ ಅಂತ ಹೇಳ್ಬೇಕು ನಾವು. ಸರಿ, ಹೌದು, ನಿರಂತರವಾಗಿ ನಿರಂತರವಾಗಿ ಕೊಡುವಂಥದ್ದು. ಇದ್ರ ಜೊತೆಗೆ ಒಂದು ಕಿವಿ ಮಾತು ಏನು ಅಂದ್ರೆ, ಒಂದು 4 ವರ್ಷದವರೆಗೆ ಹೆಚ್ಚು ಕಾಯಿಗಳನ್ನು ಬಿಡಬಾರ್ದು. ಯಾಕಂದ್ರೆ ಗಿಡ ಚೆನ್ನಾಗಿ ಬೆಳಬೇಕು. ಮೊದಲಿಗೆ ಗಿಡ ಚೆನ್ನಾಗಿ ಬೆಳೆಯದೆ ನಾವು ಆಸೆ ಪಟ್ಟುಕೊಂಡು ಜಾಸ್ತಿ ಹಣ್ಣು ಬೇಕು ಅಂತೇಳಿ ಬಿಟ್ಟರೆ ಗಿಡ ಸಾಯ್ತದೆ ಅಥವಾ ಅದು ವೀಕ್ ಆಗ್ತದೆ. ಅದು ವೀಕ್ ಆಗಬಾರ್ದು, 4 ವರ್ಷ ಗಿಡ ಚೆನ್ನಾಗಿ ಬೆಳಿಲಿಕ್ಕೆ ಬಿಡಬೇಕು. 1-2-4 ಹಣ್ಣುಗಳನ್ನು ಬಿಟ್ಟು 4 ವರ್ಷದ ನಂತರ ಗೆಲ್ಲು ಮುರಿಯುವಷ್ಟು ನಿಮಗೆ ಕಾಯಿಗಳಾಗ್ತವೆ ಅದರಲ್ಲಿ. ಓಹೋ, ತುಂಬ ಕಾಯಿಗಳಾಗ್ತವೆ. ಮತ್ತು ಸ್ವೀಟ್ ಇದೆ, ಒಂಥರ ಕಮರ್ಷಿಯಲ್ ಪರ್ಪಸ್ಗೆ. ಕಮರ್ಷಿಯಲ್ ಎರಡು ರೀತಿಯಲ್ಲಿ ಕೂಡ, ಒಂದು ಮಿಡಿಗಳು, ಮಿಡಿಗಳಿಗೆ ನೀವು ಜನವರಿ ಫೆಬ್ರವರಿಯಲ್ಲಿ ತುಂಬಾ ಡಿಮಾಂಡ್ ಇದೆ, ಹಣ್ಣಿಗೂ ಡಿಮಾಂಡ್ ಇದೆ. ಇದನ್ನ ನೀವು ವಾಣಿಜ್ಯವಾಗಿ ಮಾರುವಂತ ವ್ಯವಸ್ಥೆ ಇಷ್ಟರವರೆಗೆ ನಾನು ಮಾಡಿಲ್ಲ. ಯಾಕಂದ್ರೆ ನಾನೀಗ ಪ್ರಾಯೋಗಿಕವಾಗಿ ಒಂದೊಂದೇ ಗಿಡಗಳು ಬೇರೆ ಬೇರೆ ವೆರೈಟಿ ಇರುವುದು. ಇನ್ನು ಸ್ವಲ್ಪ ಜಾಗ ಇದೆ, ಅದರಲ್ಲಿ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುವಂತ ಯೋಚನೆ ಇದೆ, ಈಗ ಯೋಚನೆ ಇದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಕೂಡ ಕೇಳ್ತಾ ಇದ್ದಾರೆ, ಇದ್ರೆ ತಗೊಂಡ್ಬನ್ನಿ. ಕಳೆದ ವರ್ಷ ಒಮ್ಮೆ ನಾನು ಕೊಟ್ಟೆ ಒಂದು ಅಂಗಡಿಗೆ, ಮತ್ತೆ ಅವ್ರು ಕೇಳಕ್ ಶುರು ಮಾಡಿದ್ರು. ಒಂದೇ ದಿವಸದಲ್ಲಿ ಖಾಲಿ ಆಗಿದೆ ಮಿಡಿಗಳು. ಚೆನ್ನಾಗಿದೆ, ಚೆನ್ನಾಗಿ ಬೇಯ್ತದೆ, ಟೇಸ್ಟ್ ಇದೆ ಅಂತ ಹೇಳ್ತಾರೆ. ಪಲ್ಯ ಸಾಂಬಾರ್ ಮಾಡಿದಾಗ ಟೇಸ್ಟ್ ಚೆನ್ನಾಗಿದೆ ಅನ್ನೋ ಅಭಿಪ್ರಾಯ ಬಂತು. ಅಂದ್ರೆ ಗುಜ್ಜೆಯನ್ನು ಕೂಡ, ಹೌದು, ಕಾಯಿ ಗುಜ್ಜೆಗೆ ಒಳ್ಳೆ ಡಿಮಾಂಡ್ ಇದೆ. ಸೊ ಅದಕ್ಕೂ ಬೆಳಿಬಹುದು, ಹಣ್ಣಿಗೂ ಬೆಳಿಬಹುದು. ಯಾಕಂದ್ರೆ ತುಂಬಾ ಮಿಡಿಗಳು ಬಂದಾಗ ಒಂದು ಬಂಚಲ್ಲಿ ಜಾಸ್ತಿ ಇದ್ರೆ ನೀವು ಕಾಯಿಯನ್ನ ಮಾರಬಹುದು. ಆನಂತರ ಉಳಿದದ್ದು ಸೈಜ್ ಬರಬೇಕು ಅಂದ್ರೆ ನಾವು ಜಾಸ್ತಿ ಕಾಯಿ ನೀಡಬಾರ್ದು. ಆನಂತರ ಹಣ್ಣಾಗಿ ಅದನ್ನ ಮಾರಾಟ ಮಾಡಿದ್ರೆ ಸಾಮಾನ್ಯ ಆಫ್ ಸೀಸನ್ ಅಲ್ಲಿ ತುಂಬಾ ರೇಟ್ ಸಿಗ್ತದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಸರಿ, ಬೇರೆ ಹಣ್ಣಿನ ಯಾವ್ದಾದ್ರು ಗಿಡಗಳನ್ನು ಪ್ರಯೋಗ? ಮ್ಯಾಂಗೋಸ್ಟೀನ್ ಗಿಡ ಹಾಕಿದ್ದೇನೆ, ಇನ್ನು ಫಸಲು ಬಂದಿಲ್ಲ. ಒಂದು 4-5 ವರ್ಷ ಆಯ್ತು ಅದಕ್ಕೆ. ಒಂದು ಅಂದ್ರೆ ಮ್ಯಾಂಗೋಸ್ಟೀನ್ ಅಲ್ಲಿ ಗ್ರಾಫ್ಟೆಡ್ ಗಿಡಗಳಿಲ್ಲ. ಈಗ ರಾಂಬುಟಾನ್ ಅಲ್ಲಿ ಕೂಡ ಎರಡಿದೆ, ರೈತರು ಅದನ್ನ ಗಮನಿಸಬೇಕು. ಒಂದು ಬೀಜದಿಂದ ಗಿಡ ಮಾಡುವಂಥದ್ದು, ಬೀಜದಿಂದ ಗಿಡ ಮಾಡಿದ್ರೆ ಫಸಲು ಬರ್ಲಿಕ್ಕೆ ಒಂದು 5-6 ವರ್ಷ ಹೋಗ್ತದೆ. ಮತ್ತು ಅದು ಬಹಳ ಎತ್ತರಕ್ಕೆ ಬೆಳೀತದೆ, ದೊಡ್ಡ ಜಾತಿಯ ಮರ ಅದು. ತುಂಬಾ ಎತ್ತರಕ್ಕೆ ಬೆಳೆದ್ರೆ ಕ್ರಾಪಿಂಗ್ ಕಷ್ಟ ಆಗ್ತದೆ, ಮತ್ತೆ ಬಾವಲಿಯ ಬಾಯಿಗೆ ಸಿಗುವಂಥದ್ದೇ ಜಾಸ್ತಿ. ಅಥವಾ ನೀವು ನೆಟ್ ಹಾಕಬೇಕು. ಗ್ರಾಫ್ಟೆಡ್ ಅಥವಾ ಕಸಿ ಕಟ್ಟದ ಗಿಡಗಳಲ್ಲಿ ಅದು ಎತ್ತರಕ್ಕೆ ಹೋಗುದಿಲ್ಲ, ಬುಷ್ ತರ ಬರ್ತದೆ, ತುಂಬಾ ಬ್ರಾಂಚಸ್ ಬರ್ತದೆ, ಮತ್ತೆ ಬಹಳ ಎತ್ತರಕ್ಕೆ ಹೋಗುದಿಲ್ಲ, ಮೇಂಟೆನೆನ್ಸ್ ಸುಲಭ. ಹಾಗಾಗಿ ರಾಮುಟನ್ ಕೂಡ ಅದೇ ರೀತಿ. ಮ್ಯಾಂಗೋಸ್ಟಿನ್ ಅಲ್ಲಿ ಏನು ಅಂತ ಹೇಳಿದ್ರೆ, ಈಗ ಗ್ರಾಫ್ಟಿಂಗ್ ಗಿಡಗಳು ಅಷ್ಟು ಪ್ರಚಾರದಲ್ಲಿ ಇಲ್ಲ. ಸೀಡಿಂದಲೇ ಮಾಡಬೇಕು. ಸೀಡಿಂದ ಮಾಡುವಾಗ ಅದರಲ್ಲಿ ಇಳುವರಿ ಬರಬೇಕಾದ್ರೆ ಒಂದು 6-7 ವರ್ಷ ಕಾಯಬೇಕಾಗ್ತದೆ. ಹಾಗೆ ಫಸಲು ಇನ್ನು ಬಂದಿಲ್ಲ, ಇನ್ನೊಂದು 2 ವರ್ಷ ಅಲ್ಲಿ ಬರಬಹುದು ಅಂತ ಅನಿಸ್ತದೆ. ಇದು ಬೇರೆ ಕಡೆಯಿಂದ ತಂದು ನೆಟ್ಟಂತ ಬೇರೆ ಬೇರೆ ವೆರೈಟಿಗಳು. ಇಲ್ಲಿ ಬೆಳೆಯುವಂತ ಗಿಡಗಳ ಪ್ರಯೋಜನ ಇದು ಪ್ರಯೋಗ ಮಾಡ್ಲಿಲ್ವ ನೀವು? ಸಾಮಾನ್ಯವಾಗಿ ಲೋಕಲ್ ಆಗಿ ಬೆಳೆಯುವಂತ ಗಿಡಗಳು ಎಲ್ಲರಲ್ಲಿ ಇರ್ತವೆ ಮನೆಗಳಲ್ಲಿ. ಹಾಗಾಗಿ ವಾಣಿಜ್ಯ ಬೇಡಿಕೆಗಳಿಗೆ ಪುನರ್ಪುಳಿ ಉಂಟಿಲ್ಲ ಅಂತಿಲ್ಲ. ಪುನರ್ಪುಳಿ ಗಿಡ ಇದೆ, ಅದನ್ನ ಹೆಚ್ಚು ವಾಣಿಜ್ಯವಾಗಿ ನಾನು ಬೆಳೆಸಲಿಕ್ಕೆ ಹೋಗ್ಲಿಲ್ಲ. ಸಾಧ್ಯತೆ ಇದೆ. ಈಗ ಪುನರ್ಪುಳಿಯನ್ನು ಕೂಡ ಸಿಪ್ಪೆಯನ್ನ ಅಥವಾ ಅದರ ಸಿರಪ್ ಅನ್ನು ಮಾಡಿ ಮಾರುವಂತಹ ಉದ್ಯಮಗಳು ಬೇಕಾದಷ್ಟಿದೆ ನಮ್ಮಲ್ಲಿ. ಸೊ ರೈತರು ಅದರ ಕಡೆಗೂ ಗಮನ ಹರಿಸಬಹುದು. ಸೊ ಒಂದು ಕಿವಿ ಮಾತು ಏನು ಅಂದ್ರೆ, ನಾನು ಹೇಳುವಂಥದ್ದು ರೈತನಾಗಿ ರೈತರಿಗೆ, ಸೊ ಯಾರು ಒಬ್ರು ಮಾಡಿದ್ರು ಅಂತೇಳಿ ಅದನ್ನೇ ಮಾಡುವಂಥದ್ದಲ್ಲ. ಪ್ರಾಯೋಗಿಕವಾಗಿ ನಮ್ಮ ನೆಲಕ್ಕೆ ಸೂಟ್ ಆಗುವಂತ ಯಾವ್ದಿದೆ ಪ್ರಾಯೋಗಿಕವಾಗಿ ಮಾಡಿ ಸಣ್ಣದಾಗಿ, ಆನಂತರ ಅದನ್ನ ವಿಸ್ತರಿಸಿದ್ರೆ ಒಳ್ಳೇದು ಅಂತೇಳಿ. ಆಗ ಒಮ್ಮೆಲೆ ಜಾಸ್ತಿ ಮಾಡಿ ನಷ್ಟ ಆಗುವುದು ಇಲ್ಲ. ಫಸಲು ನೋಡಿಕೊಂಡು ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದು ಅಂತೇಳಿ ಒಂದು. ಇನ್ನೊಂದು, ನೀವು ಯಾವುದೇ ಗಿಡವನ್ನು ತರುವಾಗ ಮೊದಲು ತೋಟ ನೋಡ್ಕೊಳ್ಳೋದು ಒಳ್ಳೇದು. ತೋಟದಿಂದಲೇ ತಂದ್ರೆ ಒಳ್ಳೇದು ಅಂತ ಅನಿಸ್ತು. ಯಾಕೆ ನರ್ಸರಿಯಿಂದ ತರುವಾಗ ನಮಗೆ ಗಿಡ ಚೆನ್ನಾಗಿ ಕಾಣ್ತದೆ, ಅದರ ಮೂಲೆಯಲ್ಲಿ ಅದು ಯಾವ ಕಲರ್ ಇದ್ದು ಏನು. ಈಗ ಉದಾಹರಣೆಗೆ ಡ್ರ್ಯಾಗನ್ ಅಲ್ಲಿ ಪಿಂಕ್ ವೆರೈಟಿ ಇದೆ, ರೆಡ್ ವೆರೈಟಿ ಇದೆ, ವೈಟ್ ಇದೆ. ಆದ್ರೆ ಗಿಡ ನೋಡುವಾಗ ಗೊತ್ತಾಗುದಿಲ್ಲ ಅದು ಸಾಮಾನ್ಯವಾಗಿ. ಹಾಗೆ ನಾವು ತೋಟಕ್ಕೆ ಹೋಗಿ ಅದರ ಟೇಸ್ಟ್ ನೋಡಿ ಹಣ್ಣನ್ನು ನೋಡಿ ಅಲ್ಲಿಂದ ಗಿಡ ತಂದ್ರೆ ನಮ್ಗೆ 100% ಶೋರ್ ಇರ್ತದೆ ಇದೆ ಅಂತ. ಹೌದು, ಇದೆ ಅಂತೇಳಿ. ಒಳ್ಳೆಯದು ಮಹೇಶ್ ಕುಮಾರ್ ಅವರೇ. ಮುಖ್ಯವಾಗಿ ನಿಮ್ಮ ಕೃಷಿಯ ಪ್ರಯೋಗಗಳು ಜೊತೆಗೆ ಹೊಸ ಹೊಸ ಗಿಡಗಳನ್ನು, ಮುಖ್ಯವಾಗಿ ಹಣ್ಣಿನ ಗಿಡಗಳನ್ನು ಬೆಳೆಸಿದ ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಮೂಡಬಿದರೆ ತಾಲೂಕು ಹೊಸಬೆಟ್ಟಿನ ಮಹೇಶ್ ಕುಮಾರ್ ಅವರ ಕೃಷಿ ಪ್ರಯೋಗಗಳು ಮತ್ತು ಹಣ್ಣಿನ ಕೃಷಿ ಅನುಭವದ ಕುರಿತ ಮಾತುಕತೆಯನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಈಗ ಆರೋಗ್ಯ ಮಾಹಿತಿ ಕೇಳುವರೆ. ನಿರ್ಜಲೀಕರಣ ಎನ್ನುವಂತಹದ್ದು

ಹೊರಗಡೆ ಬಿಸಿಲಿನಲ್ಲಿ ಆಟ ಆಡುವಂತಹ ಸಂದರ್ಭ ಬರ್ತದೆ, ಅವರಿಗೆ ಹೆಚ್ಚು ನೀರಿನಾಂಶ ತೆಗೆದುಕೊಳ್ಳುವುದಕ್ಕೆ ತಿಳಿ ಹೇಳಬೇಕು. ಬೇಸಿಗೆಯ ಬಿಸಿಲಿಗೆ ಆಹಾರ ಬಲು ಬೇಗನೆ ಕೆಟ್ಟು ಹೋಗ್ತದೆ. ಇಂತಹ ಆಹಾರವನ್ನು ಸೇವಿಸಿದಾಗ ವಾಂತಿ ಭೇದಿ ಸಮಸ್ಯೆಯೂ ಕೂಡ ಉಂಟಾಗಬಹುದು. ಇದರಿಂದಾಗಿ ನಿರ್ಜಲೀಕರಣದ ಸಮಸ್ಯೆ ಎದುರಾಗಬಹುದು. ಹಾಗಾಗಿ ಕೆಟ್ಟು ಹೋದಂತಹ ಆಹಾರ ಪದಾರ್ಥವನ್ನು ಸೇವಿಸದೇ ಇರುವಂತಹದ್ದು ಒಳ್ಳೆಯದು. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮದುವೆ, ಉಪನಯನ ಹಾಗೂ ಇನ್ನಿತರ ಸಮಾರಂಭಗಳು ಹೆಚ್ಚಾಗಿ ನಡೆಯುವಂತಹದ್ದು. ಇಂತಹ ಸಮಾರಂಭಗಳಲ್ಲಿ ಊಟ ಮಾಡುವಾಗ ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕು, ನೀರನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು. ಮನೆಯಲ್ಲಿದ್ದರೂ ಹೊರಗಡೆ ಇದ್ದರೂ ಹೆಚ್ಚು ದ್ರವಾಹಾರ ಸೇವಿಸುವುದರಿಂದ ಬೇಸಿಗೆಯನ್ನು ಹೆಚ್ಚು ತೊಂದರೆ ಇಲ್ಲದೆ ಕಳೆಯಬಹುದು. ನೀರು ಆಹಾರದ ಒಂದು ಭಾಗ ಮಾತ್ರ ಅಲ್ಲ, ಅದು ಒಂದು ರೀತಿಯ ಔಷಧಿಯೂ ಕೂಡ ಹೌದು. ನೀರಿನ ಕೊರತೆಯಿಂದ ಉಂಟಾಗುವಂತಹ ಮೂತ್ರದ ಸಮಸ್ಯೆಗಳು, ಪಿತ್ತಜನಕಾಂಗದ ಕಲ್ಲುಗಳ ತೊಂದರೆ, ಇವುಗಳ ಬಗ್ಗೆಯೂ ಕೂಡ ಗಮನವನ್ನು ಹರಿಸಬೇಕು. ಆರೋಗ್ಯ ಮಾಹಿತಿ ಕೇಳಿದಿರಿ, ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ಈಗ ಭಕ್ತಿಗೀತೆಗಳು. ಮೊದಲಿಗೆ ಸಂಗೀತ ಬಾಲಚಂದ್ರ ಹಾಡಿರುವ ಪುರಂದರದಾಸರ ರಚನೆ. ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ನಿಟಿಲ ನೇತ್ರನ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ನಿಟಿಲ ನೇತ್ರನ ದೇವಿ ಸುತನೆ ನಾಗಭೂಷಣ ಪ್ರಿಯನೇ ತಟಿಲ ತಾಂಕಿತ ಕೋಮಲಾಂಗನೆ ಕರ್ಣಕುಂಡ ಕುಂಡಲ ಧಾರಣೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಕುಕ್ಷಿ ಮಹಾ हाँ ये हेलमेट अच्छा है लेकिन ये सेफ है क्या? चिंता मत कीजिए, इस हेलमेट पर ISI मार्क है। और मुझे कैसे पता चलेगा कि ये असली है? BIS केयर ऐप से, जहाँ आपको ये इम्पोर्टेंट डिटेल एक ही क्लिक में मिल जाएगी। बनिए जागरूक ग्राहक और कोई भी प्रोडक्ट खरीदने से पहले उसकी प्रामाणिकता चेक करने के लिए आज ही डाउनलोड करें BIS केयर ऐप। ಈಗ ಕೇಳಿ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಶ್ರೀಚಂದ್ರ.